ಒಂದು ರೈನೋಸರಸ್ ಬೀಟಲ್, ಇನ್ನೊಂದು ಕೆಂಪು ಮೂತಿ ಹುಳು, ಅದೇ ತರ ಕಪ್ಪು ತಲೆ ಹುಳು, ಹಾಗೇನೆ ಬಿಳಿ ನೊಣಗಳ ಹಾವಳಿ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬಾ ನೋಡ್ತಾ ಇದ್ದೀವಿ. ಅದೇ ತರ ರೋಗಗಳಲ್ಲಿ ಕಾಂಡ ಸೊರಗೋದು ಅಥವಾ ಸ್ಟೆಮ್ ಬ್ಲೀಡಿಂಗ್ ಅಂತೀವಿ ಇಂಗ್ಲಿಷ್ ಅಲ್ಲಿ, ಅದೇ ತರ ಗ್ಯಾನೋಡರ್ಮಾ ರೋಗ, ಇವು ಪ್ರಮುಖವಾದ ರೋಗ ಆಗಿರ್ತವೆ ನಮ್ಮ ಭಾಗದಲ್ಲಿ, ಅದು ನಮ್ಮ ಡ್ರೈಲ್ಯಾಂಡ್ ಅಲ್ಲಿ. ಇನ್ನು ಮಂಗಳೂರು ಭಾಗಗಳಲ್ಲಿ ಬಡ್ರಾಟ್ ಮತ್ತೆ ಕೊಳೆ ರೋಗ ಇರ್ತದೆ, ಅದು ನಮ್ಮ ಬಯಲು ಪ್ರದೇಶದಲ್ಲಿ ಅಷ್ಟು ಕಾಣಿಸ್ಕೊಳ್ಳೋದಿಲ್ಲ. ಎಲ್ಲಿ ಬಿಸಿಲಿನ ಒಂದು ಹೆಚ್ಚಿದೆ, ಏ ನಮ್ಮ ಮಂಡ್ಯ ಮೈಸೂರು ಹಾಸನ ತುಮಕೂರು ಭಾಗಗಳೆಲ್ಲ ಅಷ್ಟು ಕಾಣಿಸ್ಕೊಳ್ಳೋದಿಲ್ಲ. ಬಟ್ ನಮ್ಮಲ್ಲಿ ಬೇಸಿಗೆ ಹೆಚ್ಚಾದಂಗೆ ಮರ ಸೋರುವಂಥದ್ದು ಮತ್ತೆ ಗ್ಯಾನೋಡರ್ಮ ರೋಗಗಳು ಅವು ಕೂಡ ಒಂದು ಪ್ರಮುಖವಾಗಿ ಕಾಣಿಸ್ಕೊಳ್ತವೆ. ಅದೇ ನಾವು ನಮ್ಮ ಕೀಟಗಳ ಬಗ್ಗೆ ಹೇಳೋದಾದ್ರೆ, ಬೇಸಿಗೆ ಹೆಚ್ಚಾದಂಗೆ ನಾವು ನಮ್ಮ ತುಮಕೂರು ಭಾಗ, ಹಾಸನ, ಮಂಡ್ಯ, ಮೈಸೂರು, ನಮ್ಮ ಚಿಕ್ಕಮಗಳೂರಲ್ಲಿ ಕಡೂರು ಭಾಗಗಳಲ್ಲಿ ನಾವು ಸಾಕಷ್ಟು ಕಪ್ಪು ತಲೆ ಹುಳ ಬಾಧೆಯನ್ನು ನೋಡ್ತಾ ಇದ್ದೀವಿ. ಇದು ಒಂದು ಪ್ರಮುಖವಾದ ಕೀಟ ಆಗಿದೆ. ಅದರ ತರ ಬಿಳಿ, ಅದೇ ರೀತಿ ಇನ್ನೊಂದು ಬಿಳಿ ನೊಣ ಬರ್ತಾ ಇದೆ. ಬಟ್ ಬಿಳಿ ನೊಣದು ಏನು ಅಂದ್ರೆ, ಒಳ್ಳೆ ಮಳೆ ಆದಾಗ ಅದು ಗರಿಯ ಕೆಳಭಾಗದಲ್ಲಿರುತ್ತೆ, ಜೋರು ಮಳೆ ಆದಾಗ ಅದು ತೊಳೆದೋಗ್ತಾ ಇದೆ. ಅದ್ರ ಸಮಸ್ಯೆ ಅಷ್ಟು ಕಾಣಿಸ್ತಾ ಇಲ್ಲ. ಬಟ್ ತೋಟಗಳಲ್ಲಿ ಬಿಳಿ ನೊಣ ಕೂಡ ಎಲ್ಲಾ ಕಡೆನೂ ಹೆಚ್ಚಾಗಿ ಕಾಣಿಸ್ತಾ ಇದೆ. ಬಟ್ ನಮಗೆ ಒಂದು ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆ ವ್ಯಾಪಿಸಿರೋ ಅಂತ ಒಂದು ಕೀಟ ಅಂದ್ರೆ ಕಪ್ತಲೆ ಹುಳು. ಇದು ಬಿಸಿಲು ಹೆಚ್ಚಾದಂತೆ ಅದು ಏನು ಬರಗಾಲಕ್ಕೆ ಈಡಾಗಿರೋಂಥ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಾಣಿಸುತ್ತೆ. ಬರಗಾಲ ಪೀಡಿತ ಪ್ರದೇಶದಲ್ಲಿ ಪ್ರಮುಖವಾಗಿ ನಮ್ಮ ಆರ್ಸಿಕೆರೆ ಇರ್ಬೋದು, ಕಡೂರು ಇರ್ಬೋದು, ಟಿಪ್ಟೂರು ಇರ್ಬೋದು, ಚಿತ್ರದುರ್ಗ ಭಾಗಗಳಲ್ಲಿ ಇದನ್ನ ನಾವು ಹೆಚ್ಚಾಗಿ ನೋಡ್ಬೋದು. ಅದರಲ್ಲಿ ಬೇಸಿಗೆಯಲ್ಲಿ ಒಂದು ಫೆಬ್ರವರಿಯಿಂದ ಒಂದು ಜೂನ್ ಜುಲೈವರೆಗೂ ಮಳೆ ಸ್ಟಾರ್ಟ್ ಆಗೋವರೆಗೂ ಇದು ಹಾವಳಿ ಜಾಸ್ತಿ ಇರ್ತದೆ. ಇದನ್ನು ನಾವು ತೆಂಗಿನ ಮರದಲ್ಲಿ ಸಾಮಾನ್ಯವಾಗಿ ಕಪ್ತಲೆ ಹುಳು ಎಲೆ ಹಿಂಭಾಗದಲ್ಲಿರುತ್ತೆ, ತುಂಬ ಆಕ್ಟಿವ್ ಆಗಿರುತ್ತೆ. ಇದನ್ನ ಯಾಕೆ ನಾವು ಕಪ್ತಲೆ ಹುಳು ಅಂತ ಕರಿತೀವಿ ಅಂದರೆ, ಈ ಹುಳ ನೋಡಲಿಕ್ಕೆ ತಲೆ ಕಪ್ಪಿರುತ್ತೆ, ದೇಹ ಒಂದು ಲೈಟ್ ಗ್ರೀನ್ ಕಲರ್ ಇರುತ್ತೆ, ಹಸಿರು ಬಣ್ಣ ಇರುತ್ತೆ, ತಿಳಿ ಹಸಿರು ಬಣ್ಣ ಇರುತ್ತೆ. ಇದು ಫಾಸ್ಟಾಗಿ ಓಡಾಡ್ತಿರುತ್ತೆ, ಹಿಂದೆ ಮುಂದೆ ತುಂಬ ಜೋರಾಗಿ ಓಡಾಡುತ್ತೆ. ಇದು ಎಲೆಯ ಹಿಂಭಾಗದಲ್ಲಿ ಒಂದು ಗೂಡನ್ನ ಕಟ್ಕೊಳತ್ತೆ. ಆ ಎಲೆಯ ಪತ್ರ ಅರಿತು ಏನು ಕ್ಲೋರೋಫಿಲ್ ಕಂಟೆಂಟ್ ಇರುತ್ತೆ ಹಸಿರು ಭಾಗ, ಅದನ್ನ ತಿಂದುಬಿಟ್ಟು ಅದರಲ್ಲಿ ಏನು ನಾರ್ ಬರುತ್ತೆ, ಆ ನಾರ್ನಂಶದಲ್ಲಿ ಒಂದು ಗೂಡು ಕಟ್ಕೊಳತ್ತೆ. ಆ ಗೂಡಿನೊಳಗೆ ಇದು ಜೀವನನ ನಡೆಸ್ತಾ ಇರುತ್ತೆ. ಅಡಲ್ಟ್ ಸ್ಟೇಜಲ್ಲಿರೋಂಥ ಒಂದು ಹೆಣ್ಣು ಹುಳು ಏನು ಸಂಸಾರ ಮಾಡಿರೋಂಥದ್ದೊಂದು ಇರುತ್ತೆ, ಮೇಟೆಡ್ ಇರುತ್ತೆ, ಅದು ಒಂದು ಸತಿ ಒಂದು 150 ಒಂದು 350 ಮೊಟ್ಟೆ ಇಡುತ್ತೆ. ಆ ಥರದ್ದು ಒಂದು ಸತಿ 10-12 ಸರ್ಕಲ್ಗಳು ಸುಳ್ಳಿ ಆಕಾರದಲ್ಲಿ ಮೊಟ್ಟೆಗಳನ್ನ ಇಟ್ಟು ಹೋಗುತ್ತೆ. ಅವೇನಾಗುತ್ತೆ, ಒಂದು 12 ದಿನದಲ್ಲಿ ಹ್ಯಾಚ್ ಆಗಿ ಮತ್ತೆ ಮರಿ ಆಗ್ತದೆ. ಪ್ರಮುಖವಾಗಿ ನಾವು ಕಪ್ತಲೆ ಹುಳು ಬಗ್ಗೆ ಹೇಳಬೇಕು ಅಂದ್ರೆ, ಈ ಕಪ್ತಲೆ ಹುಳದಲ್ಲಿ 4 ಸ್ಟೇಜ್ ಇರುತ್ತೆ, ಅದು ಜೀವನ ಚಕ್ರ 4 ಸ್ಟೇಜಲ್ಲಿ ಇರುತ್ತೆ. ಮೊದಲನೇ ಸ್ಟೇಜು ಮೊಟ್ಟೆ ಇರುತ್ತೆ, ಎರಡನೇ ಸ್ಟೇಜು ಮರಿ ಹುಳು ಇರುತ್ತೆ, ಮೂರನೇ ಸ್ಟೇಜು ಪ್ಯೂಪಾ ಇರುತ್ತೆ, ನಾಲ್ಕನೇ ಸ್ಟೇಜು ಅಡಲ್ಟ್ ಏನು ಚಿಟ್ಟೆ ಇರುತ್ತೆ, ಆ ಚಿಟ್ಟೆ ಇರುತ್ತೆ. ನಮಗೆ ಕಪ್ತಲೆ ಹುಳು ಬಾಧೆ ಎಲ್ಲಿ ನಮಗೆ ತೆಂಗಿನ ಮರದಲ್ಲಿ ನೋಡ್ಬೋದು, ಯಾವ ಸ್ಟೇಜಲ್ಲಿ ಅಂದರೆ, ಪ್ರಮುಖವಾಗಿ ಮರಿ ಹುಳು ಹಂತದಲ್ಲಿ ಏನಿರುತ್ತೆ, ಆ ಮರುಹುಳಿ ಹಂತದಲ್ಲಿ ಹೆಚ್ಚಿರುತ್ತೆ. ಈ ಮರಿ ಹುಳು ಒಂದು 20 mm ಅಷ್ಟು ಉದ್ದ ಇರುತ್ತೆ, 20 mm ಅಷ್ಟು ಉದ್ದ ಇರುತ್ತೆ, ಕಪ್ತಲೆ ಇರುತ್ತೆ ಮತ್ತು ಹಸಿರು ಕಲರ್ ಭಾಗ ಇರುತ್ತೆ. ಇದು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪತ್ತಿ ಆಗಿಬಿಟ್ಟು ನಮ್ಮ ತೆಂಗಿನ ತೋಟದಲ್ಲಿ ಎಲೆಯ ಹಿಂಭಾಗದಲ್ಲಿ ಎಲ್ಲ ಗರಿಗಳನ್ನ ಸ್ಕ್ರೇಪ್ ಮಾಡ್ಕೊಂಡು ತಿಂತಾ ಹೋಗುತ್ತೆ. ಇದು ನಮ್ಗೆ ಏನಾಗುತ್ತೆ, ದೂರದಿಂದ ನಾವು ಬೇಸಿಗೆಯಲ್ಲಿ ನೋಡಿದ್ರೆ ಏನಾಗುತ್ತೆ, ತುಂಬಾ ಇನ್ಫೆಸ್ಟ್ ಆಗಿರೋ ಅಂತ ಪ್ಲಾಂಟೇಶನ್ಸ್ ಅಲ್ಲಿ ಎಲೆ ಎಲ್ಲ ಒಂಥರ ಒಣಗಿ ಸುಟ್ಟಿದೆ ಏನಂಗ್ ಕಾಣಿಸುತ್ತೆ. ಅದಕ್ಕೆ ನಮ್ಮ ಹಳ್ಳಿಗಳಲ್ಲಿ ಇದಕ್ಕೇನಂತ ಕರೀತಾರೆ ಅಂದ್ರೆ, ಬೆಂಕಿ ರೋಗ ಅಂತ ಕರೀತಾರೆ. ಆಡು ಭಾಷೆಯಲ್ಲಿ ಬೆಂಕಿ ರೋಗ, ವಾಸ್ತವವಾಗಿ ರೋಗ ಅಲ್ಲ, ರೋಗ ಅಲ್ಲ, ರೋಗ ಅಲ್ಲ, ಅದೊಂದು ಕೀಟದ ಬಾಧೆ. ಕೀಟದ ಬಾಧೆ ತೀವ್ರ ಆದಾಗ ಅದನ್ನೇನಂತಾರೆ ಅಂದ್ರೆ, ಇದು ರೋಗ ಅಂತ ಒಂದು ಕರೀತಾರೆ. ಬಟ್ ಅದು ರೋಗ ಅಲ್ಲ. ನಾವು ಸಾಕಷ್ಟು ಈಗ ರೈತ ತೋಟಗಳಿಗೆ ಹೋದಾಗೆಲ್ಲ ನಾವು ಪ್ಯಾರಾಸೈಟ್ಸ್ ನ ರಿಲೀಸ್ ಮಾಡ್ತಿದ್ದಾಗ ಹೇಳ್ತಿದ್ವಿ, ರೋಗ ಅಂತ ಕರಿಬೇಡಿ ಇದನ್ನ, ಕಪ್ತಲೆ ಹುಳು ಬಾಧೆ ಅಂತ. ಬಟ್ ಆಡುಭಾಷೆಯಲ್ಲಿ ಏನ್ ಕರೆದ್ರು ಅದರ ಅವಳು ಏನಿರ್ತ ಸೇಮೆ ಇರುತ್ತೆ. ಇದಿಷ್ಟು ಈ ಕಪ್ಪು ತಲೆಯ ಹುಳುವಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಅದಕ್ಕಿಂತ ಮೊದಲು ಒಂದು ಪಾಯಿಂಟ್ ಹೇಳಿದ್ರಿ ನೀವು, ಈ ತೆಂಗಿನಲ್ಲಿ ಸರಿಯಾಗಿ ಬೇಸಾಯದ ಕ್ರಮಗಳನ್ನು ಅನುಸರಿಸದೆ ಇರೋದ್ರಿಂದಲೂ ಕೂಡ ಈ ಇಳುವರಿ ಕುಂಠಿತ ಅನ್ನುವಂಥದ್ದು ಆಗ್ತಾ ಇದೆ ಅಥವಾ ಕಡಿಮೆ ಆಗ್ತದೆ ಅಂತೇಳಿ. ಸುಧಾರಿತ ಬೇಸಾಯ ಕ್ರಮಗಳನ್ನು ಯಾವ್ಯಾವುದನ್ನ ಅಳವಡಿಕೆ ಮಾಡ್ಕೊಳ್ಳೋಂಥದ್ದು ಸೂಕ್ತ ಅಂತೀರಿ? ನಾವು ತೆಂಗಿನಲ್ಲಿ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ, ನಾವು ಫಸ್ಟ್ ಅಳವಡಿಸ್ಕೋಬೇಕಾಗಿರೋದು ಉತ್ತಮ ಬೇಸಾಯ ಪದ್ಧತಿಗಳಲ್ಲಿ ಮೊದಲನೇದಾಗಿ ನಾವು ಪ್ರತಿ ವರ್ಷ ಒಂದು ಮರಕ್ಕೆ ಒಂದು 5 kg ಬೇವಿನ ಎಣ್ಣೆಯನ್ನು ಕೊಡಬೇಕು. ಮತ್ತು ಸಾಮಾನ್ಯವಾಗಿ ಒಂದು ಕೃಷಿಕರಲ್ಲಿ ಏನಂದರೆ, ತೆಂಗು ಬೆಳೆಗಾರರಲ್ಲಿ ನಾವು ಸೀಮೆ ಗೊಬ್ಬರಗಳನ್ನ ಆದಷ್ಟು ಕೊಡಲ್ಲ ಅಂತ. ಸೀಮೆ ಗೊಬ್ಬರ ನಾವು ಫುಲ್ ಕೊಡಿ ಅಂತ ಹೇಳಲ್ಲ, ಬಟ್ ಗಿಡಕ್ಕೆ ಬೇಕಾಗಂತ ಪ್ರಮಾಣದಲ್ಲಿ, ಅದರಲ್ಲೂ ಪೊಟ್ಯಾಶ್. ಪೊಟ್ಯಾಶ್ ಕೊಡಲಿಲ್ಲ ಅಂದ್ರೆ ಮರಕ್ಕೆ ಒಂದು ಸ್ಟ್ರೆಂತ್ ಬರೋದಿಲ್ಲ, ರೋಗಾಣುಗಳ ವಿರುದ್ಧ ಹೋರಾಡೋ ಶಕ್ತಿ ಬರೋದಿಲ್ಲ. ಪೊಟ್ಯಾಶ್ ಒಂದು ಸ್ಟ್ಯಾಮಿನಾನ ಕೊಡುತ್ತೆ ಮರಕ್ಕೆ, ಪೊಟ್ಯಾಶ್ ಬೇಕು. ಅದೇ ತರ ವರ್ಷಕ್ಕೆ ಒಂದು 2 kg, ಹಿಂಗಾರ್ನಲ್ಲಿ 1 kg, ಮುಂಗಾರ್ನಲ್ಲಿ 1 kg ಕೊಡೋಂಥದ್ದು ಮುಖಾಂತರ. ಅದ್ರ ಜೊತೆಗೆ ಒಂದು 1/2 kg ಅಷ್ಟು ನಾವು ಯೂರಿಯಾ, 1 kg ಅಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಟ್ಟರೆ ತುಂಬ ಒಳ್ಳೇದು. ಬಟ್ ಏನೇ ಕೊಡದೋದ್ರೂ ಕೂಡ ನಾವು ಒಂದು ಮರಕ್ಕೆ 1 kg ಹಿಂಗಾರ್ನಲ್ಲಿ ಮತ್ತು ಮುಂಗಾರ್ನಲ್ಲಿ ಪೊಟ್ಯಾಶ್ ಕೊಡೋದು ತುಂಬ ಉತ್ತಮ. ಅದ್ರ ಜೊತೆಗೆ ಒಂದು 100 ಗ್ರಾಮ್ ಅಷ್ಟು ಮೈಕ್ರೋನ್ಯೂಟ್ರಿಯಂಟ್, ಏನು ಸೂಕ್ಷ್ಮ ಪೋಷಕಾಂಶಗಳಿರುತ್ತೆ ಅದನ್ನ ಕೊಟ್ಟರೆ ತುಂಬಾ ಉಪಯೋಗ. ಅದ್ರ ಜೊತೆಗೆ ನಾವೇನು ಮಾಡಬೇಕು, ತೆಂಗಿನ ತೋಟಗಳಲ್ಲಿ ತೆಂಗಿನ ಮರದ ಸುತ್ತ ಪಾತಿ ಮಾಡಿಕೊಂಡು ಏನು ತೆಂಗಿನ ತೋಟದಲ್ಲಿ ಸಿಗೋ ಅಂತ ಏನು ವೇಸ್ಟ್ ಇರುತ್ತೆ, ಎಡೆಮೊಟ್ಟೆ, ಸೋಗೆಗಳು ಮತ್ತೆ ಕಾಯ್ದ ಮೊಟ್ಟೆಗಳೇನಿರುತ್ತೆ ಅದನ್ನೆಲ್ಲ ನೀಟಾಗಿ ಸಣ್ಣದಾಗಿ ಕತ್ತರಿಸಿ ಮರದ ಸುತ್ತ ಒಚ್ಚೋ ಅಂಥದ್ದು, ಆಮೇಲೆ ಮರದ ಸುತ್ತ ಒಂದು 2 ಮೀಟರ್ ದೂರದಲ್ಲಿ ಉಳುಮೆ ಮಾಡೋ ಅಂಥದ್ದು. ನಾವು ಸಾಮಾನ್ಯವಾಗಿ ನೋಡಿದಾಗ ತೋಟಗಳಿಗೆ ಹೋದಾಗ ತುಂಬಾ ಹತ್ತದಲ್ಲಿ ಉಳುಮೆ ಮಾಡಿರ್ತಾರೆ, ಬೇರ್ಗೆ ತುಂಬಾ ಡ್ಯಾಮೇಜ್ ಮಾಡಿರ್ತಾರೆ. ನಮ್ಮ ಫ್ಲೋರ್ ಶೋಲು ಕೂಡ ನಾವೊಂದು ಕಾನ್ಸೆಪ್ಟ್ ಮಾಡಿದ್ವಿ, ಅದ್ರಲ್ಲಿ ಹಾಕಿದ್ವಿ ಉಳುಮೆ ಮಾಡೋದು ಮಿತಿಯಾಗಿ ಮಾಡಬೇಕು, ಮತ್ತೆ ತೆಂಗಿನ ಮರದಿಂದ ಒಂದು 2 ಮೀಟರ್ ಅಂತರದಲ್ಲಿ ಮಾಡಬೇಕು. ಅದ್ರ ಜೊತೆಗೆ ಕೆರೆಗೋಡನ್ನ ಆದಷ್ಟು ಕಮ್ಮಿ ಬಳಸಬೇಕು, ಯಾಕೆಂದ್ರೆ ನಾವು ನೋಡ್ತಾ ಇರ್ತೀವಿ ನಮ್ಮ ಆರ್ಸಿ ಕೆರೆಯಲ್ಲ ಕೆರೆ ಮಣ್ಣನ್ನ ಒಂದು 2 ಅಡಿ 3 ಅಡಿ ಹೊಡ್ಕೊಂಡ್ಬಿಟ್ಟಿರ್ತಾರೆ, ಮಣ್ಣು ಸಿಕ್ಕಿದೆ ಈ ಸತಿ ಕೆರೆ ನೀರು ಫುಲ್ ಖಾಲಿಯಾಗಿದೆ ಅಂತ. ಅದ್ರ ಅವಶ್ಯಕತೆ ಇಲ್ಲ, ಅದು ಆ ಥರ ನಾವು ಮಾಡಿದಾಗ ಏನಾಗುತ್ತೆ, ಬೇರಿಗೆ ಉಸಿರು ಕಟ್ಟತ್ತೆ ಹೊರತು ಅದರಿಂದ ಯಾವುದೇ ಅನುಕೂಲಗಳಿರೋದಿಲ್ಲ, ಆ ಥರ ಒಂದು ಮಾಡಬಾರ್ದು. ಜೊತೆಗೆ ನಾವು ಕಪ್ಪುತಲೆ ಹುಳು ಬಗ್ಗೆ ಹೇಳೋದಾದ್ರೆ, ಕಪ್ಪುತಲೆ ಹುಳು ಹತೋಟಿ ಹೇಗೆ ಮಾಡ್ಬೋದು ಅಂದರೆ ಈಗ ಬಂದಿರೋ ತೋಟಗಳಲ್ಲಿ ನಾವು 3 ವಿಧಾನದಲ್ಲಿ ಮಾಡ್ಬೋದು. ಮೊದಲನೇದಾಗಿ ಮ್ಯಾನ್ಯಲ್ ಆಗಿ ಏನು ಕೆಳ ಹಂತದ ಗರಿಗಳಿರುತ್ತೆ, ಕೆಳ ಹಂತದ ಗರಿಗಳನ್ನ ಕಟ್ ಮಾಡಿ ಸುಡೋದ್ರ ಮುಖಾಂತರ, ಏನು ಈಗ ಗೋನಿಯೋಜಸ್ ಇದು ನಮ್ಮ ಕಪ್ಪುತಲೆ ಹುಳು ಹಿಂದೆ ನಾವು ತೋಟಗಳಲ್ಲಿ ನೋಡಿದಾಗ ಒಂದು ಹಂತದಲ್ಲಿ ಇರ್ತಿತ್ತು, ಈಗ ಏನಾಗಿದೆ ಎವಾಲ್ವ್ ಆಗ್ಬಿಟ್ಟು ಅದು ಎಲ್ಲ ಹಂತದಲ್ಲೂ ಇರುತ್ತೆ. 4 ಹಂತದೂ ನೀವು ಒಂದೇ ಸತಿ ಗರಿಯಲ್ಲಿ ನೋಡ್ಬೋದು, ಒಂದು ಗರಿ ಕಟ್ ಮಾಡ್ಕೊಂಡು ನೋಡಿದ್ರೆ ಮೊಟ್ಟೆನೂ ನೋಡ್ಬೋದು, ಲಾರ್ವಾ ನೋಡ್ಬೋದು, ಪ್ಯೂಪ ನೋಡ್ಬೋದು, ಅದೇ ಥರ ಚಿಟ್ಟೆನೂ ನೋಡ್ಬೋದು ತೋಟದಲ್ಲಿ. ಈಗ ಆ ಹಂತದಲ್ಲಿ ಅದಕ್ಕೆ ನಾವೇನು ಮಾಡ್ಬೋದು, ಈ ಮ್ಯಾನ್ಯಲ್ ಆಗಿ ನಾವು ಗರಿಗಳನ್ನ ಏನು ಕೆಳ ಹಂತದ ಗರಿಗಳನ್ನ ಕಡಿದು ಈ ಸಾಯಂಕಾಲ ಟೈಮು ನಾವು ಸುಡೋದ್ರ ಮುಖಾಂತರ ಆ ಗರಿಗಳಲ್ಲಿರೋಂಥ ಇನ್ಫೆಸ್ಟೇಷನ್ನ ಕಮ್ಮಿ ಮಾಡ್ಬೋದು. ಅದೇ ಥರ ಗಾಳಿಯಲ್ಲಿರೋ ಅಂಥ ಏನು ಚಿಟ್ಟೆ ಇದೆ ಆ ಚಿಟ್ಟೆಗಳನ್ನ ಹಾವಳಿ ಕೂಡ ಕಮ್ಮಿ ಮಾಡ್ಕೋಬೋದು. ಅದೇ ಥರ ಇನ್ನೊಂದು ಉತ್ತಮ ಬೇಸಾಯ ಪದ್ಧತಿ, ಅದರಲ್ಲಿ ಏನು ಕೊಟ್ಟಿಗೆ ಗೊಬ್ಬರ ಕೊಡೋವಂಥದ್ದು, ಹಾಗೆ ಸೀಮೆ ಗೊಬ್ಬರಗಳನ್ನ ಕೊಡೋವಂಥದ್ದು ಅವಶ್ಯಕವಾಗಿರೋಂಥದ್ದನ್ನ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡೋವಂಥದ್ದು, ಆಮೇಲೆ ಕೊಟ್ಟಿಗೆ ಗೊಬ್ಬರ ಜೊತೆ ಟ್ರೈಕೋಡರ್ಮ ಮಿಕ್ಸ್ ಮಾಡ್ಕೊಡೋವಂಥದ್ದು, ಇರಿಗೇಷನ್ ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಇರಿಗೇಷನ್ ಕೊಡೋದು, ಒಂದು ಮೈಕ್ರೋ ಕ್ಲೈಮೇಟ್ನ ಡೆವಲಪ್ ಮಾಡೋದು. ಮೈಕ್ರೋ ಕ್ಲೈಮೇಟ್ನ ಡೆವಲಪ್ ಮಾಡೋದು ಅಂದರೆ ಅಂತರ್ ಬೆಳೆಗಳನ್ನ ಬೆಳೆಯುವಂಥದ್ದು. ನಾವು ಅಂತರ್ ಬೆಳೆಗಳನ್ನ ಸಾಕಷ್ಟು ಬೆಳೆದಾಗ ಏನಾಗುತ್ತೆ, ಅದಕ್ಕೆ ನಾವು ನೀರು ಗೊಬ್ಬರ ಕೊಡ್ತಿರ್ತೀವಿ, ಜೊತೆಗೆ ಹಸಿರು ಹೆಚ್ಚಿದ್ದಷ್ಟು ಈ ತೆಂಗಿಗೆ ಇನ್ಫೆಸ್ಟೇಷನ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಕೀಟದ ಅವಳೆ ತೆಂಗು ಒಂದ್ರ ಮೇಲೆ ಇರಲ್ಲ, ಬೇರೆ ಎಲ್ಲಾದ್ರ ಮೇಲೆ ಇರೋದ್ರಿಂದ ತೆಂಗಿನ ಮೇಲೆ ಅವಲಂಬನೆ ಕಮ್ಮಿ ಆಗಿರುತ್ತೆ. ಅದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್, ಅಷ್ಟನ್ನ ಮಾಡೋದು ತುಂಬಾನೇ ಮುಖ್ಯ. ಆಮೇಲೆ ನಾವು ಹೇಳೋದು, ಯಾವುದೋ ಒಂದು ತೋಟದೊಳಗೆ ನಿಮಗೆ ಕಪ್ಪುತಲೆ ಹುಳುಗಳ ಬಾಧೆ ಇದೆ ಅಂತ ನಿಮಗೆ ಗೊತ್ತಾದಾಗ ಅಥವಾ ನಮ್ಮ ಅಧಿಕಾರಿಗಳು ಬಂದು ನೋಡಿ ತಿಳಿಸಿದಾಗ ನಾವೇನು ಮಾಡ್ಬೋದು ಅಂದರೆ, ಫಸ್ಟ್ ನಾವು ಪ್ಯಾರಾಸೈಟ್ಸ್ನ 4 ಹಂತದಲ್ಲಿ ಒಂದು ತಿಂಗಳಲ್ಲಿ 4 ಸ್ಟೇಜಲ್ಲಿ ಪ್ರತಿ 10 ದಿನ ಅಥವಾ 15 ದಿನ ಅಂತರದಲ್ಲಿ ನಾವು 4 ಸತಿ ಒಂದು ತಿಂಗಳಿಗೆ ಅಥವಾ ಒಂದೂವರೆ ತಿಂಗಳಿಗೆ ನಾವು ರಿಲೀಸ್ ಮಾಡ್ತಾ ಹೋಗ್ಬೇಕು. ಒಂದು ಮರಕ್ಕೆ ಒಂದು 20 ಹುಳುಗಳಷ್ಟು ಒಂದು ಟ್ಯೂಬ್ನಲ್ಲಿ ತಂದು ಬಿಡಬೇಕು. ಇದು ತುಂಬಾ ಸಿಂಪಲ್, ನಮಗೆ ಮ್ಯಾನ್ಯಲ್ ಅಥವಾ ಕೆಮಿಕಲ್ಸ್ ಬಳಸಿ ಮಾಡೋ ಅಂತ ಹತೋಟಿ ಕ್ರಮಗಳಿಗಿಂತ ಇದು ತುಂಬಾ ಸಿಂಪಲ್ ಇರುತ್ತೆ, ಚೀಪ್ ಇರುತ್ತೆ, ಫ್ರೀ ಇರುತ್ತೆ. ಇದರಲ್ಲಿ ಯಾವುದೇ ತರದ ಮನುಷ್ಯರಿಗಾಗಲಿ, ಪ್ರಕೃತಿಗಾಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ ಯಾವುದೇ ಹಾನಿ ಇರೋದಿಲ್ಲ. ಹಾಗಾಗಿ ಇದು ತುಂಬಾ ಸೂಕ್ತವಾಗಿರುತ್ತೆ. ನಮಗೆ ಯಾವಾಗ ಲಾರ್ವಾ ಹಂತದಲ್ಲಿ ಇದೆ ಅಂತ ಆಗುತ್ತೆ ಆ ಹಂತದಲ್ಲಿ ನಾವು 4 ಸತಿ ರಿಲೀಸ್ ಮಾಡೋ ಅಂಥದ್ದು. ಏನು ಮೈನರ್ ಆಗಿದ್ರೆ ಪ್ರತಿ 15 ದಿನಕ್ಕೊಂದ್ಸತಿ ಅಥವಾ 10 ದಿನಕ್ಕೊಂದ್ಸತಿ ಪ್ಯಾರಾಸೈಟ್ಸ್ನ ಒಂದು ಮರಕ್ಕೆ 20 ಪ್ಯಾರಾಸೈಟ್ಸ್ ಹಂಗೆ ಅದನ್ನೇನು ಎಲ್ಲ ಮರಕ್ಕೂ ಏನು ಹೋಗ್ಬಿಡ್ಬೇಕು ಅಂತಿಲ್ಲ, ಒಂದು ತೋಟದಲ್ಲಿ ಒಂದು 4-5 ಕಡೆ ಒಂದು 4-5 ಕಡೆ ಒಂದೇ ಕಡೆ ಬಿಡೋಕ್ಕಿಂತ ಒಂದು 4-5 ಕಡೆ ಒಂದು 10 ಮರಗಳ ಮಧ್ಯೆ ಒಂದೊಂದು ಸತಿ ಬಿಡ್ತಾ ಹೋದ್ರೆ ಏನಾಗುತ್ತೆ, ಅದು ಈವನ್ ಆಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದ್ರ ಸಂಖ್ಯೆ ಹೆಚ್ಚಾದಂಗೆ ಅದು ಕೂಡ ಇನ್ನೂ ಹೆಚ್ಚಿನ ಒಂದು ಬ್ಲಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಮೇಲೆ ಹಾವಳಿ ಮಾಡಿ ಅವುಗಳನ್ನ ಹತೋಟಿಸ್ತವೆ. ಅದೇ ಥರ ಇನ್ಫೆಸ್ಟೇಷನ್ ಜಾಸ್ತಿ ಇದ್ದವ್ರು ಏನು ಮಾಡಬೇಕು, ಒಂದು 6 ಮಂತ್ಸ್ ನಾವು ಎಷ್ಟೊಂದು ಕಡೆ ನೋಡ್ಕೊಳ್ತೀವಿ, ಒಂದು ತುಂಬಾ ಇನ್ಫೆಸ್ಟೆಡ್ ಆಗಿರೋ ಕಡೆ ಒಂದು 6 ಮಂತ್ಸ್ ತಗೊಂಡಿದೆ ನಾವು ರೆಗ್ಯುಲರ್ ಆಗಿ 6 ಮಂತ್ಸ್ ಪ್ಯಾರಾಸೈಟ್ಸ್ನ ರಿಲೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ರೆಗ್ಯುಲರ್ ಆಗಿ ರಿಲೀಸ್ ಮಾಡಿಸ್ರೆ ಏನಾಗುತ್ತೆ, ನಮಗೆ ಕಮ್ಮಿ ಆಗ್ತಾ ಬರುತ್ತೆ. ಮೊದಲು ಕೆಳ ಹಂತದ ಎಲೆಗಳಲ್ಲೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ, ಹಾಗೆ ಅದು ಮೇಲೆ ಹೋಗ್ತಾ ಹೋಗುತ್ತೆ, ಆ ರೋಗ ಲಕ್ಷಣಗಳು ಹಾಗೆ ಇರುತ್ತೆ. ನಮಗೆ ಈ ಕಪ್ಪುತಲೆ ಹುಳು ಫಸ್ಟ್ ಬಾಧೆ ನಮಗೆ ಕೆಳ ಹಂತದ ಗರಿಗಳಲ್ಲೇ ಕಾಣಿಸ್ಕೊಳ್ಳೋದು, ಆನಂತರ ಅದು ಹೆಚ್ಚಾದಂಗೆ ಮೇಲೆ ಹೋಗ್ತಾ ಹೋಗುತ್ತೆ. ಅದೇ ರೀತಿಲಿ ನಾವು ಹತೋಟಿ ಕ್ರಮಗಳನ್ನ ಅಳವಡಿಸ್ಕೊಂಡೋಗ್ಲು ಅಷ್ಟೇ, ಕೆಳ ಹಂತದ ಗರಿಗಳಿಂದನೇ ಅದು ಕಮ್ಮಿ ಆಗ್ತಾ ಹೋಗುತ್ತೆ, ಆಮೇಲೆ ಮೇಲಂತದ ಗರಿಗಳು ಹೋಗುತ್ತೆ. ಒಂದು 6 ಮಂತ್ಸ್ ಟೈಮಲ್ಲಿ ಏನಾಗುತ್ತೆ, ನಮಗೆ ಹೆಚ್ಚು ಇನ್ಫೆಸ್ಟೇಷನ್ ಆಗಿರೋ ತೋಟದಲ್ಲಿ ಕ್ಲಿಯರ್ ಆಗಕ್ಕೆ ಒಂದು 6 ಮಂತ್ಸ್ ತಗೊಳುತ್ತೆ ನಾವು ಗರಿಗಳನ್ನ ನೋಡಿದಾಗ. ಬಟ್ ನಮಗೆ ಗರಿಗಳ ಕೆಳ ಹಂತದ ಗರಿಗಳೆಲ್ಲ ಬಿದ್ದು ನಮಗೆ ಫುಲ್ ಮರ ಹಸಿರಾಗಿರಂಗೆ ಕಾಣಲಿಕ್ಕೆ 1 ವರ್ಷ ಟೈಮ್ ತಗೊಳುತ್ತೆ. ಆದ್ರೆ 1 ವರ್ಷ ಏನು ಬೇಕಾಗಿಲ್ಲ ಅದು ಕ್ಯೂರ್ ಆಗಕ್ಕೆ, ಒಂದು 6 ಮಂತ್ಸಲ್ಲಿ ಕ್ಯೂರ್ ಆಗುತ್ತೆ, ಇನ್ಫೆಸ್ಟೇಷನ್ ತುಂಬ ಕಮ್ಮಿ ಆಗುತ್ತೆ. ಒಂದು 6 ಮಂತ್ಸ್ವರೆಗೂ ನಾವು ಕಾಯಬೇಕಾಗುತ್ತೆ, ಅದು ತುಂಬ ಒಂದು ಪ್ರಮುಖವಾದ ಅಂಶ. ಆಮೇಲೆ ನಾವು ಕಪ್ಪುತಲೆ ಉಳಿದು ಜೀವನ ಚಕ್ರನ ನಾವು ತಿಳ್ಕೊಂಡ್ರೆ ಏನು ಅಂದರೆ, ಅದು ಮೊಟ್ಟೆ ಹಂತದಲ್ಲೂ ಇರುತ್ತೆ, ಮರಿ ಹಂತದಲ್ಲಿ ಇರುತ್ತೆ, ಮತ್ತೆ ಪ್ಯೂಪಾ ಸ್ಟೇಜ್ ಅಲ್ಲಿ ಇರುತ್ತೆ, ಮತ್ತೆ ಅಡಲ್ಟ್ ಅಲ್ಲಿ ಇರುತ್ತೆ. ನಮಗೆ ಏನು ಲಾರ್ವಾ ಸ್ಟೇಜ್ ಏನಿರುತ್ತೆ ಆ ಲಾರ್ವಾ ಸ್ಟೇಜ್ ಅಲ್ಲಿ ಅದು ಜಾಸ್ತಿ ಅವಳಿ ಮಾಡ್ತಾ ಇರುತ್ತೆ. ಅದೇ ತರ ನಾವು ಏನು ಪರೋಪಜೀವಿ ನಮ್ಮ ಗೋನಿಯೋಜಸ್ ನಾವು ನೆಪಂಟಿಡಿಸ್ ಅಂತ ರಿಲೀಸ್ ಮಾಡ್ತೀವಿ, ಆ ಉಳಿದು ಜೀವನ ಚಕ್ರ ಹೇಗಿರುತ್ತೆ ಅಂದ್ರೆ ಮೊಟ್ಟೆ ಅಂತ ಇರುತ್ತೆ, ಮರಿ ಹುಳು ಅಂತ ಇರುತ್ತೆ, ಮತ್ತೆ ಪ್ಯೂಪಲ್ ಸ್ಟೇಜ್ ಇರುತ್ತೆ, ಮತ್ತೆ ಅಡಲ್ಟ್ ಅದೇನ ಇನ್ಸೆಕ್ಟ್ ಸ್ಟೇಜ್ ಇರುತ್ತೆ. ಇದು ಕೂಡ ತುಂಬಾ ಒಂದು ಪ್ರಮುಖವಾದಂಥದ್ದು. ನಾವು ಯಾವಾಗ ನಾವು ಏನು ಒಂದು ಅಡಲ್ಟ್ ಸ್ಟೇಜ್ ಅಲ್ಲಿ ಏನಾದ್ರು ಇನ್ಸೆಕ್ಟ್ ಇರುತ್ತೆ ಅದನ್ನ ನಾವು ರಿಲೀಸ್ ಮಾಡ್ತೀವಿ. ಈ ಗೋನೋಜಸ್ ನೆಪಂಡಿಟಿಸ್ ಏನ್ ಮಾಡುತ್ತೆ ಅಂದ್ರೆ, ಈ ಬ್ಲಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಎರಡನೇ ಹಂತದಲ್ಲಿ ಮರಿ ಹುಳು ಇರುತ್ತಲ್ಲ, ಆ ಹಂತದಲ್ಲಿ ಇರೋ ಅಂತ ಮರಿ ಹುಳಿಗೆ ನಾವು ಹೋಗಿ ಪಂಚ್ ಮಾಡುತ್ತೆ. ಆ ಪಂಚ್ ಮಾಡಿ ಒಂದು 15-20 ಮೊಟ್ಟೆಗಳನ್ನಿಡುತ್ತೆ. ಆ ಮೊಟ್ಟೆಗಳಿಂದ ನಮಗೆ ಒಂದು 10-12 ಒಳ್ಳೆ ಬೇಸಿಗೆ ಕಾಲದಲ್ಲಿ ಆದ್ರೆ ಒಂದು 15 ಮತ್ತೆ ಹುಳುಗಳು ಹುಟ್ಟು ಬರುತ್ತೆ. ಲಾರ್ವಾ ಸ್ಟೇಜ್ ಅಲ್ಲಿ ಹುಳುಗಳು ಹುಟ್ಟು ಬರುತ್ತೆ, ಮರಿ ಮೊಟ್ಟೆ ಮಾಡುತ್ತೆ. ನಾವು ನೋಡಿದಾಗ ಸಾಕಷ್ಟು ಕಡೆ ನಮ್ಮ ಲ್ಯಾಬ್ಗಳೆಲ್ಲ ನೋಡಿದಾಗ ಬರುತ್ತೆ. ಅದನ್ನ ನಾವು ಹೆಚ್ಚೆಚ್ಚು ರಿಲೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನಾವು ಹೆಚ್ಚೆಚ್ಚು ರಿಲೀಸ್ ಮಾಡ್ತಾ ಹೋದಂಗ ಆದಷ್ಟು ಅದು ಹತೋಟಿಗೆ ಬರುತ್ತೆ. ಪರೋಪಜೀವಿ ಅಂತಂದ್ರೆ ಏನ್ ಸರ್, ಅದು ಹೆಂಗ್ ಕೆಲಸ ಮಾಡುತ್ತೆ? ಆ ಪರೋಪಜೀವಿ ಅಂದ್ರೆ ಏನಿಲ್ಲ ಸರ್, ಅದು ಇನ್ನೊಂದು ಜೀವಿ ಮೇಲೆ ಅದು ಜೀವನ ಚಕ್ರ ಅವಲಂಬವಾಗಿರುತ್ತೆ. ನಾವೇನು ನಾವು ಗೋನ್ಯೂಜಸ್ ಅಂತ ತಗೊಳ್ತೀವಿ, ಇದು ಈ ಕಪ್ಪು ತಲೆ ಉಳಿದು ಲಾರ್ವಾ ಸ್ಟೇಜ್ ಮೇಲೆ ಅವಲಂಬಿತವಾಗಿರುತ್ತೆ. ಅದು ಅದು ಲಾರ್ವಾ ಸ್ಟೇಜ್ ಮೇಲೆ ತಾನು ಮೊಟ್ಟೆ ಇಟ್ಟು ಅದರ ಜೀವನ ಚಕ್ರನ ಆರಂಭಿಸುತ್ತೆ. ಇದು ಮೊಟ್ಟೆ ಇಟ್ಟು ಒಂದು 10-12 ದಿನದಲ್ಲಿ ಮರಿ ಹುಳು ಹಂತಕ್ಕೆ ಬರುತ್ತೆ. ಮರಿ ಹುಳು ಹಂತದಲ್ಲಿ ಇದು ಒಂದು 20 ಇರುತ್ತೆ. ಆ ಮರಿ ಹುಳು ಹಂತದಿಂದ ಇದು ಏನು ಪ್ಯೂಪಾ ವ್ಯವಸ್ಥೆಗೆ ಹೋಗ್ತದೆ. ಆ ಪ್ಯೂಪಾ ವ್ಯವಸ್ಥೆಯಲ್ಲಿ ಒಂದು 3 ಇರುತ್ತೆ. ಪ್ಯೂಪಾ ವ್ಯವಸ್ಥೆಯಿಂದ ಒಂದು 10 ಮತ್ತೆ ಮರಿಡಾ ಸ್ಟೇಜಿಗೆ ಬರುತ್ತೆ. ಇದು ಇನ್ಸೆಕ್ಟ್ ಆಗಿ ಅಡಲ್ಟ್ ಆಗಿ ಮರಿಡಾ ಸ್ಟೇಜಿಗೆ ಬರುತ್ತೆ. ಈ ಹಂತ ಇರುತ್ತೆ, ಇದರಲ್ಲೂ 4 ಹಂತ ಇರುತ್ತೆ. ಅದೇ ತರ ನಮಗೆ ಬೇರೆ ಬೇರೆ ಹಂತದಲ್ಲಿ ಯೂಸ್ ಮಾಡೋಕ್ಕೆ ಕೂಡ ಪರೋಪಜೀವಿಗಳಿರುತ್ತೆ. ಬಟ್ ಅವನ್ನ ಅಷ್ಟು ನಮ್ಮ ಲ್ಯಾಬ್ಗಳಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇಲ್ಲ. ಇದನ್ನೆಲ್ಲ ಡೆಮೋ ಪರ್ಪಸ್ ಇಟ್ಕೊಂಡಿರ್ತಾರೆ. ಟ್ರೈಕೋಗ್ರಾಮ ಅಂತೇಳಿ ಮೊಟ್ಟೆ ಮೇಲೆ ಹಾವಳಿ ಮಾಡೋ ಅಂಥದ್ದಿದೆ. ಅದೇ ತರ ಬ್ರಾಕಾನ್ ಅನ್ನೋದು ಕೂಡ ಇದೆ. ಅದೇ ತರ ಬ್ರಾಕಿಮರಿ ಅಂತೇಳಿ ಪ್ಯೂಪಲ್ ವ್ಯವಸ್ಥೆ ಮೇಲೆ ದಾಳಿ ಮಾಡೋ ಅಂಥದ್ದು ಇದೆ. ಇವುಗಳನ್ನ ಸಾಕಷ್ಟು ನಾವು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಿಲ್ಲ. ನಾವು ಈಸಿಯಾಗಿ ಪ್ರೊಡ್ಯೂಸ್ ಮಾಡೋಕ್ಕಾಗೋ ಅಂತ ಗೋನೇಜಸ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದೀವಿ. ಇದನ್ನ ನಾವು ಫ್ರೀಯಾಗಿ ರೈತರು ಕೊಡ್ತೀವಿ. ರೈತರು ಯಾರ ತೋಟದಲ್ಲಿ ಇದರ ಸಮಸ್ಯೆ ಇದೆ ಅವರು ನಮ್ಮ ಇಲಾಖೆಗೆ ಬಂದು ಕಲೆಕ್ಟ್ ಮಾಡ್ಕೊಳೋ ಅಂಥದ್ದು. ಈಗ ನಾವು ಎಲ್ಲ ಪ್ರತಿಯೊಂದು ಹಳ್ಳಿಗೆ ಹೋಗಿ ಡೆಮೋ ಮಾಡ್ತಾ ಇದೀವಿ, ಅಲ್ಲೇ ರಿಲೀಸ್ ಕೂಡ ಮಾಡ್ತಾ ಇದ್ದೀವಿ, ಮಾಸ್ ರಿಲೀಸ್ ಕೂಡ ಮಾಡ್ತಾ ಇದೀವಿ. ಯಾರಿಗೆ ಸಮಸ್ಯೆ ಇದೆ ಅವ್ರು ಬಂದು ನಮ್ಮಲ್ಲಿ ಈ ಥರ ಸಮಸ್ಯೆ ಇದೆ ಅಂದ್ರೆ ಅಲ್ಲಿ ಅವ್ರ ಹಳ್ಳಿಗೆ ಹೋಗಿ ಅವ್ರ ತೋಟದಲ್ಲೇ ರಿಲೀಸ್ ಮಾಡಿ ಒಂದು ಸಣ್ಣದಾಗಿ ಒಂದು ಡೆಮೋ ಕೂಡ ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಈಗ ಗೋನಿವೇಜಸ್ ನಮಗೆ ಬೇಕು ಅಂತ ಹೇಳಿದ್ರೆ ಎಲ್ಲಿ ಸಿಗುತ್ತೆ? ನಮ್ಮ ಲ್ಯಾಬ್ಗಳಲ್ಲಿ ಅರಸೀಕೆರೆ ಲ್ಯಾಬ್ ಇರ್ಬೋದು, ಇಲ್ಲ ನಮ್ಮ ಒಳನರಸೀಪುರ ಲ್ಯಾಬ್ಗೆ ಈಗ ಹೋದ್ರೆ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಎರಡ್ ಕಡೆ ನಾವು ಮಾಡ್ತಾ ಇರ್ತೀವಿ. ಅದೇ ತರ ನಮಗೆ ಟಿಪ್ಟೂರು, ಗುಬ್ಬಿ ಮತ್ತೆ ಕಡೂರು, ಅಲ್ಲೂ ಕೂಡ ನಮಗೆ ಉತ್ಪಾದನೆ ಆಗ್ತಿರುತ್ತೆ, ಸಿಗ್ತದೆ. ಬಟ್ ಅವ್ರವ್ರ ಜಿಲ್ಲೆಗೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇರ್ತಾರೆ. ಅದೇ ತರ ನಾವು ಹಾಸನ ಜಿಲ್ಲೆಯಲ್ಲಿ ನಮ್ಮ 8 ತಾಲೂಕಲ್ಲಿ ಸಕಲೇಶ್ಪುರ ಒಂದ್ ಕಡೆ ಬಿಟ್ಟು ಇನ್ ಮಿಕ್ಕಿದ ಎಲ್ಲೇ ಪ್ರಾಬ್ಲಮ್ ಆಗಿದ್ರು ನಾವು ನಮ್ಮ ಅರಸೀಕೆರೆ ಮತ್ತೆ ಒಳನರಸೀಪುರದಿಂದ ಕೊಡ್ತೀವಿ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಚನ್ನಪಟ್ಟಣ ಕೂಡ ನಾವು ಮಾಡಬೇಕು ಅಂತ ಅನ್ಕೊಂಡಿಲ್ಲ. ಈಗ ಈ ಗೋನಿವೇಜಸ್ ಬೇಕು ಅಂತ ಹೇಳಿದ್ರೆ ಯಾವತ್ತು ಯಾರು ಬಂದ್ರು ಕೂಡ ಸಿಗುತ್ತೋ ಅಥವಾ ಮೊದಲೇ ನೋಂದಣಿ ಮಾಡ್ಕೊಂಡ್ಬರ್ಬೇಕು ಹೇಗೆ? ಇತ್ತೀಚಿನ ದಿನದಲ್ಲಿ ನಾವೇನೆ ಕ್ಲಸ್ಟರ್ ಮಾಡಿ ತುಂಬಾ ರಿಲೀಸ್ ಮಾಡ್ತಾ ಇರೋದ್ರಿಂದ, ಒಂದೇ ಕ್ಲಸ್ಟರ್ ಗಳಲ್ಲಿ ನಾವು ಹೋಗಿ ಆ ಊರುಗಳಿಗೆ ರಿಲೀಸ್ ಮಾಡ್ತಾ ಇರೋದ್ರಿಂದ ಒಂದು 3 ದಿನ ಮುಂಚೆ ಹೇಳಿದ್ರೆ ಏನಾಗುತ್ತೆ, ಒಂದು 500 ಟ್ಯೂಬ್ ಇದ್ರೆ ನಾವು ಒಂದೇ ದಿನ ತಗೊಂಡೋಗಿ ಒಂದ್ ಹಳ್ಳಿಲಿ ಸಾಮೂಹ್ಯವಾಗಿ ರಿಲೀಸ್ ಮಾಡ್ತಾ ಇದ್ವಿ. ಯಾಕೆಂದ್ರೆ ಇದು ಸಾಮೂಹ್ಯವಾಗಿ ರಿಲೀಸ್ ಮಾಡೋದು ತುಂಬಾ ಮುಖ್ಯವಾಗಿದೆ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಒಂದೇ ಕಡೆ ತಗೊಂಡೋಗಿ ರಿಲೀಸ್ ಮಾಡ್ತಾ ಇದೀವಿ. ರೈತರುಗಳು ಫಸ್ಟ್ ಇನ್ಫಾರ್ಮ್ ಮಾಡಿದ್ರೆ, ಒಂದೆರಡು ದಿನ ಮುಂಚೆನೆ ಇನ್ಫಾರ್ಮ್ ಮಾಡಿದ್ರೆ ನಾವು ಅವ್ರಿಗೋಸ್ಕರ ಇಟ್ಕೊಂಡಿರ್ತೀವಿ, ಅವ್ರಿಗೆ ಬರ್ತಿದಂಗೆ ಕೊಡ್ತೀವಿ. ಉತ್ಪಾದನೆ ಅಂತೂ ಸಾಕಷ್ಟು ಆಗ್ತಾ ಇದೆ. ಬಟ್ ನಾವೇನ್ ಮಾಡ್ತಾ ಇದೀವಿ, ಮಾಸ್ ರಿಲೀಸ್ ಮಾಡ್ತಾ ಇರೋದ್ರಿಂದ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ, ಒಂದೊಂದು ಹಳ್ಳಿಗೆ ಒಂದೊಂದು ಹಳ್ಳಿಗೆ ಅಂತ. ಬಟ್ ರೈತರ ಮಧ್ಯದಲ್ಲಿ ಬಂದ್ರೆ ಕೂಡ ಅವ್ರಿಗೂ ನಾವು ಕೊಡ್ತೀವಿ. ಈಗ ಅದನ್ನ ತರಬೇಕು ಅಂತ ಹೇಳಿದ್ರೆ ಅರಸೀಕೆರೆವರೆಗೂ ಬರಬೇಕು ಅಥವಾ ಹೊಳೆಸಪುರದವರೆಗೂ ಹೋಗ್ಬೇಕು. ಅಲ್ಲಿಂದ ತರುವಂತಹ ಕ್ರಮ ಹೇಗೆ ಮತ್ತೆ ತರಲಿಕ್ಕೆ ಏನಾದರೂ ವ್ಯವಸ್ಥೆ ಬೇಕಾ? ಅದು ಟ್ಯೂಬ್ಸ್ ಅಲ್ಲೇ ಬರುತ್ತೆ. ಅದನ್ನ ಟ್ಯೂಬ್ ಸಮೇತ ಕೊಡ್ತೀವಿ. ಹಾ, ಟ್ಯೂಬ್ ಸಮೇತ ಕೊಡ್ತೀವಿ. ಅದ್ರ ಮೇಲೆ ಪೇಪರ್ನ ರ್ಯಾಪ್ ಮಾಡಿರ್ತೀವಿ. ಮತ್ತೆ ಈ ಪ್ಯಾರಾಸೈಟ್ಸ್ನ ಬಿಡ ಅಂತದ್ದು ಹೇಗೆ ಅಂದ್ರೆ, ನಾವು ತೋಟಕ್ಕೆ ತಗೊಂಡು ಹೋದಾಗ ಬೆಳಗಿನ ಜಾವ ಅಥವಾ ಸಂಜೆ ಕಾಲದಲ್ಲಿ ಏನು ಒಂದು ಬಿಸಿಲು ಕಮ್ಮಿ ಇರುತ್ತೆ ಆ ಟೈಮ್ನಲ್ಲಿ ತೋಟಗಳಲ್ಲಿ ರಿಲೀಸ್ ಮಾಡೋದು ತುಂಬಾ ಉತ್ತಮ. ಯಾಕೆಂದ್ರೆ ಇದು ಕೂಡ ಇರುವೆ ಇದ್ದಂಗೆ ಇರುತ್ತೆ. ನಾವು ಬಿಸಿಲಲ್ಲಿರೋ ಟೈಮಲ್ಲಿ ರಿಲೀಸ್ ಮಾಡಿದ್ರೆ ಅನ್ಸಪ ಫಿರೋಷಿಯಸ್ ಇರುತ್ತೆ, ಕಚ್ಚಾ ಅಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಬೆಳಗಿನ ಜಾವ ಅಥವಾ ತಂಪಾದ ವಾತಾವರಣದಲ್ಲಿ ರಿಲೀಸ್ ಮಾಡೋದು ತುಂಬಾ ಮುಖ್ಯ. ಈಗ ಇದು ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತೆ? ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತೆ. ಈಗ ಒಬ್ಬ ಕೃಷಿಕರಿಗೆ ಎಷ್ಟು ಟ್ಯೂಬ್ಗಳನ್ನು ಅವರು ತೋಟಕ್ಕೆ ಒಂದು ಈಗ 1 ಇದ್ರೆ ಅವ್ರಿಗೆ 4-5 ಟ್ಯೂಬ್ ಸಾಕಾಗ್ತದೆ. ಹಾಗೆ ಕೊಡ್ತೀವಿ. ಅವ್ರದ್ದು 1-5 ಇದೆ, 25 ಟ್ಯೂಬ್ ಬೇಕಾಗ್ತದೆ. ಆ ಲೆಕ್ಕದಲ್ಲಿ ನಾವು ಕೊಡ್ತೀವಿ. ಈ ಗೋನಿವೇಜಸ್ ನ ತಂದು ಏನು ನಮ್ಮ ತೋಟದಲ್ಲಿ ಬಿಡ್ತೀವಲ್ಲ, ಅದು ನಮ್ಮ ಬೇರೆ ಬೆಳೆಗಳನ್ನೇನಾದ್ರೂ ಹಾಳು ಮಾಡಂತ? ಇಲ್ಲ, ಮೊದಲನೇದಾಗಿ ನಾನು ನಿಮಗೆ ತಿಳಿಸ್ತೆ ಸರ್, ಈ ಗೋನಿವೇಜಸ್ ಅಲ್ಲಿ ಯಾವುದೇ ತರದ ಆ ತರ ಸಮಸ್ಯೆ ಬರಲ್ಲ. ಇದು ಪರಿಸರ ಸ್ನೇಹಿ ಆಗಿರುತ್ತೆ, ಜೊತೆಗೆ ಇದು ಕಾರ್ಸರ ಮತ್ತೆ ನಮ್ಮ ಬ್ಲಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಇರುತ್ತೆ ಅದರ ಮೇಲೆ ಮಾತ್ರ ಜೀವನ ಅವಲಂಬಿತವಾಗಿರುತ್ತೆ. ಇದು ಯಾವುದೇ ತರ ಬೇರೆ ಕೀಟಗಳ ಮೇಲೂ ದಾಳಿ ಮಾಡೋ ಅಂತದಿಲ್ಲ. ಅದೇ ತರ ಪ್ರಾಣಿ ಪಕ್ಷಿ ಅಥವಾ ಮನುಷ್ಯನಿಗೆ ಯಾವುದೇ ತರ ಸಮಸ್ಯೆ ಇಲ್ಲ. ನಾವು ಕೆಮಿಕಲ್ ಬಳಸ್ತಾಗಲೇ ಆಗಲಿ ಅಥವಾ ಮ್ಯಾನ್ಯಲ್ ಆಗಿ ನಾವು ಮಾಡಿದಾಗ ಏನಾಗುತ್ತೆ, ನಾವು ಮ್ಯಾನ್ಯಲ್ ಆಗಿ ಮಾಡಿದಾಗ ನಾವು ಲೇಬರ್ ಮೇಲೆ ಅವಲಂಬಿತವಾಗಬೇಕಾಗುತ್ತೆ. ಮ್ಯಾನ್ಯಲ್ ಆಗಿ ಅಂದರೆ ಎಲ್ಲ ಗರಿಗಳು ಕಟ್ಟಿಸಬೇಕಾಗುತ್ತೆ. ನಾವು ಕೆಮಿಕಲ್ಸ್ನ ಬಳಸಿದಾಗ ಕೊರೋಜನ್ ಅಂತ ಬರುತ್ತೆ, 0.5 ml ಇಂದ 1 ml ಯೂಸ್ ಮಾಡಬಹುದು ಸ್ಪ್ರೇ ಮಾಡಿಸೋಂಥದ್ದು ಅಥವಾ ರೂಟ್ ಫೀಡಿಂಗ್ ಮಾಡೋವಂಥದ್ದು. ರೂಟ್ ಫೀಡಿಂಗ್ ಆದರೆ ಮಾನೋಕ್ರೋಟೋಪಸ್ ಬರುತ್ತೆ. ಬಟ್ ಏನಾಗುತ್ತೆ, ಕೆಮಿಕಲ್ಸ್ ಇವತ್ತು ಕಾಸ್ಟ್ಲಿ ಇದೆ, ತುಂಬಾ ಕಾಸ್ಟ್ಲಿ ಇದೆ, ಅದು ಕೂಡ ಲೆಬೋರಿಯಸ್ ಇದೆ. ನಾವು ಸ್ಪ್ರೇ ಮಾಡಿಸೋದನ್ನು ತೆಂಗಿನಲ್ಲಿ ಸ್ಪ್ರೇ ಮಾಡಿಸೋದು ಅಷ್ಟು ಸುಲಭ ಇಲ್ಲ. ಇವತ್ತು ಯಾರೋ ಸ್ಪ್ರೇ ಮಾಡೋರು ಎಲ್ಲೂ ಸಿಗೋದಿಲ್ಲ, ಅಡಕೆ ಭಾಗದಲ್ಲಾದರೂ ಒಂದು ಸ್ವಲ್ಪ ಸಿಗ್ತಾರೆ, ತೆಂಗಿನಲ್ಲಿ ಸ್ಪ್ರೇ ಮಾಡೋರು ಸಿಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬೇರಿಗೆ ಕಟ್ಟೋ ಅಂತ ಅನುಭವ ಇರೋ ಅಂತ ಕೂಲಿಕಾರರುಗಳು ಸಿಗೋದಿಲ್ಲ, ಅಷ್ಟು ಈಸಿ ಇಲ್ಲ. ಇದು ತುಂಬಾ ಸುಲಭ. ನಾವೇನು ಪ್ಯಾರಾಸೈಟ್ಸ್ನ ಟ್ಯೂಬ್ಸ್ನಲ್ಲಿ ತಗೊಂಡು ಹೋಗ್ತೀವಿ, ತೋಟಗಳಲ್ಲಿ ಒಂದು 10 ಮರಗಳ ಮಧ್ಯೆ ನಿಂತ್ಕೊಳ್ತೀವಿ, ಒಂದೊಂದು ಟೆಸ್ಟ್ ಟ್ಯೂಬ್ಸ್ನ ಓಪನ್ ಮಾಡಿ ರಿಲೀಸ್ ಮಾಡ್ತೀವಿ. ಇದು ನಾವು ಟೆಸ್ಟ್ ಟ್ಯೂಬ್ಸ್ನ ರಿಲೀಸ್ ಮಾಡಿದಾಗ ಸೇಮ್ ಒಳ್ಳೆ ಇರುವೆ ಹತ್ತದಂಗೆ ಅಥವಾ ಹಾರ್ಕೊಂಡು ಹೋಗುತ್ತೆ ಮರದ ಆ ಟ್ಯೂಬ್ನಲ್ಲಿ ಏನು ಬಿಲ್ಟೆ ಇರುತ್ತೆ ಮೇಲ್ಗಡೆ ಅಂತ ತೆಗೆದು ಮರದ ಮೇಲೆ ಹಿಂಗೆ ಹಿಡಿದ್ರೆ ಅದು ಹತ್ಕೊಂಡು ಹೋಗುತ್ತೆ, ಇರುವೆ ನಡೆದಂಗೆ ನಡ್ಕೊಂಡು ಹೋಗುತ್ತೆ ಅಥವಾ ಅದು ಹಾರ್ಕೊಂಡು ಹೋಗುತ್ತೆ. ಅದು ಆನಂತರ ಅದರ ಕೆಲಸವನ್ನು ಏನು ಮಾಡಬೇಕು, ಅತ್ಯಂತ ಪರಿಸರ ಸ್ನೇಹಿ ಆಗಿರುತ್ತೆ, ಯಾವುದೇ ತರ ಪರಿಸರಕ್ಕೆ ಹಾನಿ ಆಗದಲೇ ಇರೋಂಥದ್ದು ಇರುತ್ತೆ. ತಾವು ಆರಂಭದಲ್ಲಿ ಹೇಳಿದ್ರಿ ತೆಂಗಿನ ಬಾಧಿಸ್ತಕ್ಕಂತಹ ಸುಮಾರು 107 ತರದ ಕೀಟಗಳಿದಾವೆ ಅಂತ ಹೇಳಿದ್ರಿ. ಅದರಲ್ಲಿ ಗೋನಿಬೇಜಸ್ ಅನ್ನುವಂಥದ್ದು ಕಪ್ಪು ತಲೆ ಹುಳು ಏನಿರುತ್ತೋ ಇದನ್ನ ನಿಯಂತ್ರಣ, ಇದು ಅತಿ ಪ್ರಮುಖವಾಗಿರುತ್ತೆ. ಈಗ ನಾವೇನು ನಮ್ಮ ಹಾಸನ್ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿಕ್ಕಮಂಗಳೂರು, ಮಂಡ್ಯ, ಮೈಸೂರು, ಚಿತ್ರದುರ್ಗ, ಇಲ್ಲಿ ಎಲ್ಲಿ ಈ ಒಂದು ಡ್ರೈ ಸ್ಪೆಲ್ ಹೆಚ್ಚಿದೆ, ಬರಗಾಲ ಪೀಡಿತ ಪ್ರದೇಶ ಅನ್ಸ್ಕೊಂಡಿದೆ, ಇಲ್ಲಿ ತುಂಬಾ ಹೆಚ್ಚು ಇದರ ನಾವು ನೋಡಬಹುದು. ಅದರಲ್ಲೂ ಬೇಸಿಗೆಯಲ್ಲಿ ಮತ್ತೆ ಯಾವಾಗ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ನೀವು ನಮ್ಮ ಅರಸೀಕೆರೆ ಭಾಗದಲ್ಲಿ ಕೆಲವೊಂದ್ಸತಿ ಬಂದಾಗ ಇಲ್ಲ ಚನ್ನಪಟ್ಟಣ ಭಾಗದ ಬಂದಾಗ ನೋಡಿರ್ತೀರ, ಫುಲ್ ತೋಟ ತೋಟಗಳೇ ಒಣಗದಂಗೆ ಕಾಣಿಸುತ್ತೆ. ಅದು ಒಣಗೋಗಿರೋದಿಲ್ಲ, ಅದು ನಮ್ಮ ಏನು ಕಪ್ತಲೆ ಉಳೋದ ಬಾಧೆಗೆ ಒಳಗಾಗಿರುತ್ತೆ. ಇದೇನಂದ್ರೆ ಎಲೆ ಹಿಂಭಾಗದಲ್ಲಿ ಕೂತ್ಕೊಂಡು ಹಸಿರು ಭಾಗನ ಸ್ಕ್ರೇಪ್ ಮಾಡ್ಕೊಳ್ತಾ ತಿಂತಾ ಇರೋದ್ರಿಂದ ಎಲೆ ಎಲ್ಲ ಒಣಗದಂಗೆ ಕಾಣುತ್ತೆ. ಅದೊಂಥರ ದೂರದಿಂದ ನೋಡೋಕೆ ಒಂಥರ ಬೆಂಕಿ ಬಿದ್ದಂಗು ಕಾಣುತ್ತೆ. ಇನ್ನು ಬೇರೆ ತರದ ಕೀಟಗಳೇನು ಬಾಧಿಸುತ್ತೆ, ಆ ಕೀಟಗಳನ್ನು ಕೂಡ ನಿಯಂತ್ರಣ ಮಾಡಲಿಕ್ಕೆ ಈ ಜೈವಿಕ ಕ್ರಮ ಅಥವಾ ಪರೋಪಜೀವಿ ಕ್ರಮಗಳು ಇದಾವೆ. ಆದ್ರೆ ಅಷ್ಟು ನಮ್ಮ ಲ್ಯಾಬ್ಗಳಲ್ಲಿ ನಾವು ಅಷ್ಟು ಮಾಡ್ತಾ ಇಲ್ಲ ಮತ್ತೆ ಅಷ್ಟು ಸಮಸ್ಯೆನೂ ಇಲ್ಲ, ಸಮಸ್ಯೆಗಳನ್ನು ಅಷ್ಟಿಲ್ಲ. ನಾವು ಈಗೇನು ಬಿಳಿ ನೊಣ ಇದೆ, ಆ ಬಿಳಿ ನೊಣಕ್ಕೂ ಕೂಡ ಮಾಡ್ತಾ ಇದೀವಿ, ಅದೇ ತರ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ. ಅದೇ ತರ ನಾವು ಏನು ರೈನೋಸರಸ್ ಬೀಟಲ್ ಮತ್ತೆ ಕೆಂಪು ಮೂತಿ ಹುಳು ಇದೆ, ಅವಕ್ಕೆ ನಾವು ಒಂದು ಫಿರೋಮೆನ್ ಟ್ರಾಪ್ಸ್ ಅಂತ ಕೊಡ್ತೀವಿ, ಬಕೆಟ್ಗಳನ್ನ ಕೊಡ್ತೀವಿ. ಆ ಬಕೆಟ್ಗಳಲ್ಲಿ ಏನು ಮೋಕ ಬಲೆ ಅಂತಿರುತ್ತೆ, ಅದರ ಒಂದು ಸ್ಮೆಲ್ಗೆ ಬಂದು ಆ ಹುಳುಗಳು ಬಿದ್ದಿರುತ್ತೆ. ಅದು ನಾವು ಅಲ್ಲೇನೆ ಒಂದೆರಡು ಡ್ರಾಪ್ ಯಾವ್ದಾರ ಇನ್ಸೆಕ್ಟಿಸೈಡ್ ಕೆಮಿಕಲ್ ಹಾಕಿದ್ರೆ ಅದರೊಳಗೆ ಸತ್ತೋಗಿರುತ್ತೆ. ಅದು ಕೂಡ ಒಂದು ಸುಲಭದ ಒಂದು ಮೆಥಡ್ ಆಗಿರುತ್ತೆ. ಈ ತೆಂಗಿನ ಬೆಳೆಯಲ್ಲಿ ಇರುವಂತಹ ರೋಗ ಮತ್ತು ಕೀಟಗಳನ್ನು ನಿಯಂತ್ರಿಸುವಲ್ಲಿ ಪರೋಪಜೀವಿಗಳ ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಹೇಳೋದು ಪ್ರಮುಖವಾಗಿ ಹೇಳೋದು, ಅದರಲ್ಲೂ ನಮ್ಮ ಡ್ರೈ ಸ್ಪೆಲ್ ಇರೋರಿಗೆ ನಮ್ಮ ಭಾಗದಲ್ಲಿ ಕಪ್ತಲೆ ಹುಳುನೇ ಮೇಜರ್. ಮೇಜರ್ ನಮ್ಗೇನು ತೆಂಗಿನಲ್ಲಿ ನೋಡ್ತಾ ಇದ್ದೀವಿ, ಮೇಜರ್ ಪೆಸ್ಟ್ ಅಂದ್ರೆ ಮೇಜರ್ ಏನು ಒಂದು ಇನ್ಸೆಕ್ಟ್ ಒಂದು ಕೀಟದ ಆವಳಿ ಇದೆ ಅಂದ್ರೆ ಅದು ಕಪ್ತಲೆ ಹುಳುನೇ ಆಗಿರುತ್ತೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ 2-3 ಲ್ಯಾಬ್ ಇರುತ್ತೆ. ನಮ್ಮ ತುಮಕೂರು ಇರ್ಬೋದು, ಹಾಸನ ಇರ್ಬೋದು, ಚಿಕ್ಕಮಂಗ್ಳೂರು ಇರ್ಬೋದು, ಮೈಸೂರು ಮಂಡ್ಯನೇ ಇರ್ಬೋದು, ಆ ಲ್ಯಾಬ್ಗಳಲ್ಲಿ ಪರೋಪಜೀವಿಗಳನ್ನ ಉಚಿತವಾಗಿ ಕೊಡ್ತಾ ಇರ್ತಾರೆ. ಈ ಉಚಿತವಾಗಿ ಕೊಡ್ತಾ ಇರೋ ಪರೋಪಜೀವಿಗಳನ್ನ ಸಾಕಷ್ಟು ಬಳಸ್ಕೊಳ್ಳಿ ಅಂತ ನಾನು ತಿಳಿಸ್ತೇನೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ನಂಬರಿಗೆ ಕಾಲ್ ಮಾಡಬಹುದು. ನನ್ನ ನಂಬರ್ 9634525241. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9632745241. ಒಳ್ಳೆಯದು. ಬಿ ಆರ್ ಶಿವಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯನ್ನು ಬಾಧಿಸುವಂತಹ ವಿವಿಧ ರೋಗ ಹಾಗೂ ಕೀಟಗಳನ್ನು ನಿಯಂತ್ರಿಸುವಲ್ಲಿ ಪರೋಪಜೀವಿಗಳ ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ತೆಂಗಿನ ಬೆಳೆಯಲ್ಲಿ ರೋಗ ಕೀಟ ನಿಯಂತ್ರಿಸುವಲ್ಲಿ ಪರೋಪಜೀವಿಗಳ ಮಹತ್ವ ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಬಿಆರ್ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ಉತ್ಪಾದನೆಯಲ್ಲಿ ನರ್ಸರಿ ಪದ್ಧತಿಗಳ ಮಹತ್ವ ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಭಾನುಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿಬಂದರು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಹಾಸನ. ಹಾಸನದ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಆಲೂಗಡ್ಡೆ ಹಾಗೂ ಸಿರಿಧಾನ್ಯ ಹಬ್ಬ ಮತ್ತು ವಾಣಿಜ್ಯ ಮೇಳದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಹಾಸನದ ತೋಟಗಾರಿಕೆ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟೆ, ಹಾಸನ ಆಕಾಶವಾಣಿ, ಆಲೂಗಡ್ಡೆ ವರ್ತಕರ ಸಂಘ ಹಾಗೂ ವಿವಿಧ ರೈತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಆಲೂಗಡ್ಡೆ ಮೇಳವನ್ನು ಆಯೋಜನೆ ಮಾಡಿತ್ತು. ಇದರೊಂದಿಗೆ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಸಿರಿಧಾನ್ಯ ಹಬ್ಬ ಹಾಗೂ ವಾಣಿಜ್ಯ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮ ಹಾಸನದ ಚನ್ನಪಟ್ಟಣ ಕೆರೆ ಸಮೀಪವಿರುವ ಹಾಸನಾಂಬ ಉದ್ಯಾನವನದಲ್ಲಿ ಜನವರಿ 26ರಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಂದಾಯ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರು, ಹಾಸನ ಜಿಲ್ಲೆ ಆಲೂಗಡ್ಡೆ ಬೆಳೆಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದು ಈ ಆಲೂಗಡ್ಡೆ ಬೆಳೆಯನ್ನು ಉಳಿಸುವ ಪ್ರಯತ್ನವಾಗಿ ಸದರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಇದರೊಂದಿಗೆ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಜಂಟಿಯಾಗಿ ಆಲೂಗಡ್ಡೆ ಹಾಗೂ ಸಿರಿಧಾನ್ಯ ಹಬ್ಬ ಮತ್ತು ವಾಣಿಜ್ಯ ಮೇಳವನ್ನು ಆಯೋಜನೆ ಮಾಡಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇಂದು ಹಾಸನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆ ಒಂದುಗೂಡಿ ಆಲೂಗಡ್ಡೆ ಮೇಳ ಜೊತೆಗೆ ಸಿರಿಧಾನ್ಯ ಸಾವಯವ ಹಬ್ಬವನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇವತ್ತು ಒಂದೇ ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ಸೇರಿಸಿ ಮಾಡಿರೋದ್ರಿಂದ ರೈತರಿಗೆ ಹೆಚ್ಚು ಸ್ವಲ್ಪ ಒಂದ್ ಕಡೆ ಬಂದ್ರೆ ಎಲ್ಲದರ ಬಗ್ಗೆನೂ ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಎರಡೂ ಇಲಾಖೆಯವರು ಕೂಡಿ ಮಾಡಿರೋದು ಬಹಳ ಒಳ್ಳೆ ಕೆಲಸ. ಆಲೂಗಡ್ಡೆಯಲ್ಲಿ ಹಾಸನ ಹೆಚ್ಚು ಉತ್ಪಾದನೆ ಆಗ್ತಾ ಇತ್ತು, ಆದರೆ ಕಳೆದ ಒಂದು 10 ವರ್ಷಗಳಿಂದ ವರ್ಷ ವರ್ಷ ಆಲೂಗಡ್ಡೆ ಬೆಳೆಯುವಂತಹದ್ದು ಕಡಿಮೆ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಆಲೂಗಡ್ಡೆಯಿಂದ ಜೀವನ ಮಾಡಿದಂತ ರೈತರು ಇದ್ದಾರೆ. ಸೊ ಈಗ ವಿಸ್ತೀರ್ಣ ಬೆಳೆಯೋದು ಎಲ್ಲ ಕಡಿಮೆ ಆಗಿದೆ. ಏನಾದರೂ ಮಾಡಿ ಆಲೂಗಡ್ಡೆ ಬೆಳೆಯುವಂತಹದನ್ನ ಉಳಿಸ್ಕೋಬೇಕು ಹಾಸನದಲ್ಲಿ ಅನ್ನುವಂತಹದ್ದು ತೋಟಗಾರಿಕಾ ಇಲಾಖೆಯವರ ಪ್ರಯತ್ನ. ಅದಕ್ಕಾಗಿ ಇವತ್ತು ಆಲೂಗಡ್ಡೆ ತಳಿಗಳು, ಆಲೂಗಡ್ಡೆ ಬಿತ್ತನೆ ಬಗ್ಗೆ, ಟಿಶ್ಯೂ ಕಲ್ಚರ್ ಇಂದ ಸಿಗ್ತಕ್ಕಂತ ಸಸಿಗಳು ಹಾಗೂ ಆಲೂಗಡ್ಡೆಗೆ ಗೊಬ್ಬರ, ಪೋಷಕಾಂಶಗಳು, ಔಷಧಿಗಳು, ಆಲೂಗಡ್ಡೆ ಕಟಾವ್ ಮಾಡುವಂತಹದ್ದು, ನಾಟಿ ಮಾಡೋದು, ಇದಕ್ಕೆ ಸಂಬಂಧಿಸಿದಂತ ತಂತ್ರಜ್ಞಾನಗಳು ಎಲ್ಲವನ್ನ ಒಂದೇ ಮಳಿಗೆಯಲ್ಲಿ ರೈತರಿಗೆ ಪರಿಚಯ ಮಾಡಿಕೊಡ್ತಕ್ಕಂತ ಕಾರ್ಯಕ್ರಮ ತೋಟಗಾರಿಕಾ ಇಲಾಖೆಯವರು ಮಾಡೋದರ ಮುಖಾಂತರ ರೈತರಿಗೆ ಮಾಹಿತಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಕೃಷಿ ಇಲಾಖೆಯವರು ಸಾವಯವ ಮತ್ತು ಸಿರಿಧಾನ್ಯಗಳ ಬಗ್ಗೆ, ಇವೆಲ್ಲ ಸಾವಿರಾರು ವರ್ಷಗಳಿಂದ ನಮ್ಮನ್ನ ಕಾಪಾಡಿದಂತಹ ಸಿರಿಧಾನ್ಯಗಳು, ಇತ್ತೀಚಿನ ದಿನಗಳಲ್ಲಿ ಅದನ್ನ ನಾವು ಎಲ್ಲ ಮರೆತ್ಕೊಂಡು ಬಿಟ್ಟಿದ್ದೇವೆ. ಆದರೆ ಸಿರಿಧಾನ್ಯಗಳು ಒಳ್ಳೆ ಪೌಷ್ಟಿಕ ಆಹಾರ, ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮತ್ತೆ ಸಿರಿಧಾನ್ಯಗಳು ಕನಿಷ್ಠ ಭೂಮಿಯಲ್ಲಿ, ಅಂದ್ರೆ ಬಹಳ ಫಲವತ್ತಾದ ಭೂಮಿ ಇರಬೇಕು ಅಂತ ಇಲ್ಲ, ನೀರಾವರಿನೂ ಏನೋ ಅಲ್ಪ ಸ್ವಲ್ಪ ಮಳೆ ಇದ್ರೂ ಕೂಡ ಬೆಳೆಯುವಂತ ಬೆಳೆ ಸಿರಿಧಾನ್ಯಗಳು. ಮತ್ತೆ ಸಿರಿಧಾನ್ಯದ್ದು ಒಳ್ಳೆ ಮೇವು ಸಿಗ್ತದೆ, ಫಸ್ಟ್ ಕ್ಲಾಸ್ ಮೇವು ಹಸು ದನ ಸಾಕೋರಿಗೆ. ಮತ್ತೆ ಸಿರಿಧಾನ್ಯಕ್ಕೆ ಗೊಬ್ಬರ, ಔಷಧಿ ಎಲ್ಲಾ ಕಡಿಮೆ, ಅದರಿಂದ ಖರ್ಚು ಕಡಿಮೆ, ಪ್ರಕೃತಿ ಮೇಲೆ ದುಷ್ಪರಿಣಾಮನು ಕಡಿಮೆ. ಒಂದು ಕಾಲದಲ್ಲಿ ಬರೀ ಸಿರಿಧಾನ್ಯ ಬೆಳೀತಾ ಇದ್ದಂತ ನಾವು ಇವತ್ತು ಸಂಪೂರ್ಣವಾಗಿ ಮರೆತ್ಕೊಂಡಿರೋ ಸಂದರ್ಭದಲ್ಲಿ ಸಿರಿಧಾನ್ಯಗಳನ್ನ ಮತ್ತೆ ರೈತರಿಗೆ ಪರಿಚಯ ಮಾಡಿಕೊಡುವಂತಹದ್ದು, ಮತ್ತೆ ಆಹಾರದಲ್ಲೂ ಕೂಡ ಸಿರಿಧಾನ್ಯ ಹೆಚ್ಚಾಗಿ ಬಳಕೆ ಮಾಡತಕ್ಕಂತಹದನ್ನ ಪ್ರೋತ್ಸಾಹ ಮಾಡುವಂತ ಪ್ರಯತ್ನವನ್ನ ಕೃಷಿ ಇಲಾಖೆಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ಇವತ್ತು ಅಡಿಗೆ ಸ್ಪರ್ಧೆನೂ ಇಟ್ಕೊಂಡು ಸಿರಿಧಾನ್ಯಗಳಿಂದ ಏನೆಲ್ಲ ಮಾಡಬಹುದು ಅಂತೇಳಿ ಪರಿಚಯ ಮಾಡಿಕೊಡುವಂತಹದ್ದು ಮಾಡ್ತಾ ಇದ್ದಾರೆ. ಒಟ್ಟಾರೆ ರೈತರಿಗೆ ಗ್ರಾಹಕರಿಗೆ ಬೇಕಾದಂತ ಎಲ್ಲ ವಿಷಯಗಳನ್ನ ಇಲ್ಲಿ ಒಂದು ಸೂರಿನಡಿ ತಗೊಂಡು ಬಂದು, ಜೊತೆಗೆ ಯಂತ್ರೋಪಕರಣಗಳು, ಇವತ್ತು ಎಲ್ಲೋದ್ರೂ ಕೂಡ ಲೇಬರ್ ಪ್ರಾಬ್ಲಮ್, ಅಂತ ಕಡೆ ಯಂತ್ರೋಪಕರಣಗಳನ್ನ ಬಳಕೆ ಮಾಡೋದ್ರಿಂದ ಕೃಷಿ ಸ್ವಲ್ಪ ಲಾಭದಾಯಕ ಮಾಡಿಕೊಳ್ಬಹುದು, ಅದನ್ನು ಕೂಡ ರೈತರಿಗೆ ಮನವರಿಕೆ ಮಾಡುವಂತಹದ್ದು ಮಾಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲ ಉದ್ದೇಶಗಳ ಸಮ್ಮಿಲನವಾಗಿ ಈ ಒಂದು ಆಲೂಗಡ್ಡೆ ಮೇಳ, ಸಾವಯವ ಸಿರಿಧಾನ್ಯ ಮೇಳ ಎಲ್ಲವನ್ನೂ ಸೇರಿಸಿ ಇಲ್ಲಿ ಮಾಡ್ತಾ ಇರೋದು. ಜನಗಳಿಗೆ ಉಪಯೋಗ ಆಗಲಿ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತನೂ ಕೂಡ ಆಶಿಸಿ ಬಂದಂತಹ ಜನ ಇದರ ಸಂಪೂರ್ಣ ಅನುಕೂಲ ಸಿಗುವಂತದ್ದು ಆಗಲಿ ಅಂತ ತಮಗೆಲ್ಲರಿಗೂ ಶುಭ ಕೋರ್ತೇನೆ. ನಮಸ್ಕಾರ. ಸಿರಿಧಾನ್ಯಗಳನ್ನು ಕಡಿಮೆ ಫಲವತ್ತತೆಯಲ್ಲಿಯೂ ಬೆಳೆಯಬಹುದಾಗಿದ್ದು ಈ ಕಾರ್ಯಕ್ರಮ ಎಲ್ಲ ಕೃಷಿಕರಿಗೂ ಉಪಯುಕ್ತವಾಗಲಿದೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಸಾಕಷ್ಟು ಸಾಧನೆ ಮಾಡಿದ ಪ್ರಗತಿಪರ ಕೃಷಿಕರಿಗೆ ಸನ್ಮಾನ ಮಾಡಲಾಯಿತು. ಉದ್ಘಾಟನಾ ಸಮಾರಂಭದ ತರುವಾಯ ಸರಳಾ ಖಾದರ್ ಅವರು ಸಿರಿಧಾನ್ಯಗಳ ಕುರಿತು ಮಾತನಾಡಿದರು. ಸಿರಿಧಾನ್ಯಗಳು ವಿಶಿಷ್ಟ ಔಷಧೀಯ ಗುಣವನ್ನು ಹೊಂದಿದ್ದು ಸಿರಿಧಾನ್ಯಗಳ ಸಾಗುವಳಿಗೆ ಅತ್ಯಂತ ಕಡಿಮೆ ನೀರು ಸಾಕು ಎಂದು ಅವರು ಹೇಳಿದರು. ನಾವು ಏನ್ ತಿಂತೀವಿ, ನಾವೇನು ಬೆಳೆಸ್ತೀವಿ, ನಾವು ಯಾರಿಗಾಗಿ ಇದನ್ನ ಆಹಾರ ಉತ್ಪಾದನೆ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಕೈಯಲ್ಲಿದೆ, ಕಂಪನಿಗಳ ಕೈಯಲ್ಲಿ ಅಲ್ಲ ಅಂತ ನಾವು ಸಾರಿ ಸಾರಿ ಹೇಳಕ್ಕೋಸ್ಕರ ಈ ದಿನವನ್ನು ಆಚರಿಸ್ತಾ ಇದ್ದೀವಿ. ಈ ದೃಷ್ಟಿಯಲ್ಲಿ ನಾವು ನೋಡಿದಾಗ ಸಿರಿಧಾನ್ಯಗಳು ಪ್ರಮುಖವಾಗಿ ಎದ್ದು ನಿಂತ್ಕೊಳ್ಳುತ್ತವೆ. ಯಾಕಂದ್ರೆ ಈ ಸಿರಿಧಾನ್ಯಗಳಿಗೆ ಯಾವುದೇ ಹಂಗು ಇಲ್ಲ, ಯಾರ ಮೇಲೂ ನೀವು ಆಧಾರ ಪಡೋಂತ ಅವಶ್ಯಕತೆ ಇಲ್ಲ. ಕೇವಲ 4-5 ಮಳೆಗಳು ಬಂದ್ರೆ ಸಾಕು, ನಿಮ್ಮ ಭೂಮಿಗಳಲ್ಲಿ ನೀವು ಆರಾಮಾಗಿ ಸಿರಿಧಾನ್ಯಗಳನ್ನ ಬೆಳೆಸಕ್ಕೆ ಸಾಧ್ಯ ಆಗುತ್ತೆ. ವರ್ಷದಲ್ಲಿ 1-2-3 ಬೆಳೆ ಕೂಡ ತೆಗೆಯುವಂತವರು ತುಂಬಾ ಜನ ಇದ್ದಾರೆ. 5 ಸಿರಿಧಾನ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ನವಣೆ, ಆರ್ಕ, ಸಾಮೆ, ಊದಲು, ಕೊರಲೆ. ಒಂದೊಂದು ಹೆಸರು ಕೂಡ ಎಷ್ಟು ಅಂದ ಚಂದವಾಗಿದೆ ಅಂತ ನೀವು ನೋಡಬಹುದು. ನವಣೆ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ. ಇದು ನಿಮ್ಗೆ 8% ನಾರಿನಂಶ ಇರುವಂತ ಧಾನ್ಯ, ನರನಾಡಿಗಳನ್ನ ಶುದ್ಧಪಡಿಸುವಂತ ಒಂದು ಧಾನ್ಯ. ಅಂದ್ರೆ ಫಿಟ್ಸ್ ಕಾಯಿಲೆ ಇರ್ಬೋದು, ಪಾರ್ಕಿನ್ಸನ್ ಇರ್ಬೋದು, ಸಯಾಟಿಕಾ ಪ್ರಾಬ್ಲಮ್ ಇರ್ಬೋದು, ಅಥವಾ ನರಗಳ ದೌರ್ಬಲ್ಯ ಇರೋಂಥವ್ರಿಗೆ ತುಂಬಾ ಉಪಯೋಗ ಬರುವಂತ ಧಾನ್ಯ ಯಾವುದು, ನವಣೆ ಅನ್ನ, ನವಣೆ ಅನ್ನುವಂತ ಧಾನ್ಯ. ಹಾಗೆ ಆರ್ಕ ಅನ್ನುವಂತ ಧಾನ್ಯ, ಹೆಸರೇ ಆರ್ಕ ಅಂದ್ರೆ ಸೂರ್ಯನ ಹೆಸರು. ಸೊ ಆರ್ಕ ಅನ್ನೋ ಧಾನ್ಯ ನಿಮ್ಮ ರಕ್ತವನ್ನ ಶುದ್ಧೀಕರಣ ಮಾಡುತ್ತೆ. ರಕ್ತದಲ್ಲಿರುವಂತ ಕಲ್ಮಶಗಳನ್ನ ತೆಗ್ದಾಕುವಂತ ಶಕ್ತಿ ಈ ಧಾನ್ಯಕ್ಕೆ ಇದೆ. ಅಂದ್ರೆ ಬಿಪಿ ಕಾಯಿಲೆ ಇರ್ಬೋದು, ಕೊಲೆಸ್ಟ್ರಾಲ್ ಕಾಯಿಲೆ ಇರ್ಬೋದು, ಕೊಬ್ಬಿನಂಶ ದೇಹದಲ್ಲಿ ಹೆಚ್ಚು ಡೆಪಾಸಿಟ್ ಆಗಿರೋದಿರ್ಬೋದು, ಹೃದಯ ಸಂಬಂಧ ಕಾಯಿಲೆಗಳಿರ್ಬೋದು, ಕಿಡ್ನಿ ಸಮಸ್ಯೆಗಳು, ಈ ಕಾಯಿಲೆಗಳನ್ನ ದೂರಪಡಿಸಲು ಆರ್ಕ ಅನ್ನುವ ಧಾನ್ಯ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಸಾಮೆ ಅಕ್ಕಿ 9% ನಾರಿನಂಶ ಇದ್ದು ಇದು ಬಿಳಿ ಬಣ್ಣದಲ್ಲಿ ಇರುತ್ತೆ. ಸಾಮೆ ಅಕ್ಕಿ ನಿಮ್ಗೆ ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೆ ಥೈರಾಯ್ಡ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಜನನಾಂಗಗಳಿಗೆ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ ತುಂಬಾ ಉಪಯೋಗ ಬರುವಂತ ಧಾನ್ಯ. ಊದಲಕ್ಕಿಯಲ್ಲಿ 10% ನಾರಿನಂಶ ಇದ್ದು ಊದಲಕ್ಕಿ ನಮ್ಮ ಯಕೃತು ಅಂದ್ರೆ ಲಿವರ್ ನ ಶುದ್ಧೀಕರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. 5ನೇದು ಯಾವ್ದಪ್ಪ, ಕೊರ್ಲೆ ಅಕ್ಕಿ, ಗ್ರೀನ್ ಕಲರ್ ಅಲ್ಲಿ ಕಾಣುತ್ತೆ. ಇದರಲ್ಲಿ 12.5% ನಾರಿನಂಶ ಇದ್ದು ನಮ್ಮ ನರಗಳು ಮತ್ತೆ ಚರ್ಮ ಸಮಸ್ಯೆ ರೋಗಗಳಿಗೆ ನಮಗೆ ಇದು ಸಹಾಯ ಮಾಡುತ್ತೆ. ಸೊ ಅದ್ಭುತ ನೋಡಿ, ಒಂದೊಂದು ಸಿರಿಧಾನ್ಯದಲ್ಲೂ ಒಂದೊಂದು ಅಂಗನ ಶುದ್ಧ ಮಾಡುವಂತ ಶಕ್ತಿ ಇದೆ. ಅಂದ್ರೆ ನಾವು ಈ ಐದೂ ಧಾನ್ಯಗಳನ್ನ ಬದಲಾವಣೆ ಮಾಡ್ತಾ ಮಾಡ್ತಾ ಬಳಸಿದಾಗ ಎಲ್ಲಾ ರೀತಿಯಾದ ಕಾಯಿಲೆಗಳಿಂದ ದೂರ ಆಗ್ತಾ ಹೋಗ್ಬೋದು. ಈಗಿನ ದಿನಗಳಲ್ಲಂತೂ ಮತ್ತೆ ಮತ್ತೆ ಹೋಗ್ಬೇಕಾದಂತ ಜಾಗ ಯಾವ್ದಾಗಿದೆ? ಹಾಸ್ಪಿಟಲ್ ಮತ್ತೆ ಕ್ಲಿನಿಕ್. ವಿಶ್ವ ಆರೋಗ್ಯ ಸಂಸ್ಥೆ ಏನಂತ ಹೇಳ್ತಾ ಇದೆ, ಇಂದಿನ ದಿನದಲ್ಲಿ 25% ಅಷ್ಟು ಜನ ಸಕ್ಕರೆ ಕಾಯಿಲೆಯಿಂದ ನರಳ್ತಾ ಇದ್ದಾರೆ, 40% ಅಷ್ಟು ಜನ ಬಿ ಪಿ ಸಮಸ್ಯೆ ಇದೆ, 40% ಅಷ್ಟು ಜನ ಒಬೆಸಿಟಿ ಅಂದ್ರೆ ಸ್ಥೂಲಕಾಯದಿಂದ ಕಷ್ಟ ಪಡ್ತಾ ಇದ್ದಾರೆ, ಹಾಗೆ 35% ಹೆಂಗಸರಿಗೆ PCOD ಸಮಸ್ಯೆ ಇದೆ, 35% ಅಷ್ಟು ಜನಕ್ಕೆ ಥೈರಾಯ್ಡ್ ಕಾಯಿಲೆ ಇದೆ. ಹೀಗೆ ಹೇಳ್ತಾ ಹೋದ್ರೆ ಕಾಯಿಲೆಗಳ ಲಿಸ್ಟ್ ಅಂತೂ ಇನ್ನೂ ಉದ್ದಕ್ಕೆ ನಾನು ಹೇಳ್ತಾನೆ ಹೋಗ್ಬೋದು. ಆಶ್ಚರ್ಯದ ವಿಷಯ ಏನಂದ್ರೆ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ ಇನ್ನ 15 ವರ್ಷದೊಳಗಡೆ, ನಾನೀಗ ಏನೇನ್ ಸಂಖ್ಯೆಗಳನ್ನ ಹೇಳಿದ್ನು ಇವೆಲ್ಲ x2 ಆಗುತ್ತೆ, ಅಂದ್ರೆ ಇನ್ನೂ ಡಬಲ್ ಅಷ್ಟು ಜನ ರೋಗಿಗಳಾಗಿರ್ತಾರೆ, ಪ್ರತಿನಿತ್ಯ ಟ್ಯಾಬ್ಲೆಟ್ ನ ತಗೊಂಡು ಜೀವನ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ನಾವು ರೋಗಗಳಿಂದ ದೂರ ಆಗ್ಬೋದು, ಯಾವ ರೀತಿ ನಮ್ಮ ದುಡ್ಡು ನಮ್ಮ ಹತ್ರ ಉಳ್ಕೊಳತ್ತೆ, ಹಾಸ್ಪಿಟಲ್ಗೆ ಸುರಿಬೇಕಾಗಿಲ್ಲ ಅಂತ ನಾವು ಯೋಚಿಸಿದ್ರೆ, ಹೊಸ ಟ್ರೆಂಡ್ ಏನಲ್ಲ ಸಿರಿಧಾನ್ಯಗಳು, ನಮ್ಮ ಪೂರ್ವಿಕರು 1000 ವರ್ಷಗಳಿಂದ 4 ಮಳೆ ಬಂದ್ರೆ ಆರಾಮಾಗಿ ಬೆಳ್ಕೊಂಡು ತಿಂತಾ ಇದ್ದಂತ ದಿನನಿತ್ಯ ಆಹಾರ ಸಿರಿಧಾನ್ಯಗಳು. ಸೊ ಸಿರಿಧಾನ್ಯಗಳನ್ನ ಮನೆಗಳಿಗೆ ತಗೊಂಡ್ ಬನ್ನಿ, ಅದನ್ನ ಬಳಸಿ, ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ, ನಮ್ಮ ದೇಶದ ರೈತರಿಗೆ ಸಹಾಯ ಮಾಡಿ. ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ ಈ ಭೂಮಿ ತಾಯಿಯನ್ನ ಕಾಪಾಡೋದು ಒಂದು ನಮ್ಮ ಕರ್ತವ್ಯವಾಗಿದೆ. ನೀರನ್ನ ನಾವು ಈ ನಡುವೆ ಎಷ್ಟು ಉಪಯೋಗಿಸ್ತಾ ಇದ್ದೀವಿ ಅಂದ್ರೆ, 1 ಕೆಜಿ ಭತ್ತ ಬೆಳೆಯಕ್ಕೆ, 1 ಕೆಜಿ ಕಬ್ಬು ಬೆಳೆಯಕ್ಕೆ, 1 ಕೆಜಿ ಗೋಧಿ ಬೆಳೆಯಕ್ಕೆ 25,000 ಲೀಟರ್ ನೀರು ಅಬಲ್ ಅಷ್ಟು ಜನ ರೋಗಿಗಳಾಗಿರ್ತಾರೆ, ಪ್ರತಿನಿತ್ಯ ಟ್ಯಾಬ್ಲೆಟ್ ನ ತಗೊಂಡು ಜೀವನ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ನಾವು ರೋಗಗಳಿಂದ ದೂರ ಆಗ್ಬೋದು, ಯಾವ ರೀತಿ ನಮ್ಮ ದುಡ್ಡು ನಮ್ಮ ಹತ್ರ ಉಳ್ಕೊಳತ್ತೆ, ಹಾಸ್ಪಿಟಲ್ಗೆ ಸುರಿಬೇಕಾಗಿಲ್ಲ ಅಂತ ನಾವು ಯೋಚಿಸಿದ್ರೆ, ಹೊಸ ಟ್ರೆಂಡ್ ಏನಲ್ಲ ಸಿರಿಧಾನ್ಯಗಳು, ನಮ್ಮ ಪೂರ್ವಿಕರು 1000 ವರ್ಷಗಳಿಂದ 4 ಮಳೆ ಬಂದ್ರೆ ಆರಾಮಾಗಿ ಬೆಳ್ಕೊಂಡು ತಿಂತಾ ಇದ್ದಂತ ದಿನನಿತ್ಯ ಆಹಾರ ಸಿರಿಧಾನ್ಯಗಳು. ಸೊ ಸಿರಿಧಾನ್ಯಗಳನ್ನ ಮನೆಗಳಿಗೆ ತಗೊಂಡ್ ಬನ್ನಿ, ಅದನ್ನ ಬಳಸಿ, ಅಬಲ್ ಅಷ್ಟು ಜನ ರೋಗಿಗಳಾಗಿರ್ತಾರೆ, ಪ್ರತಿನಿತ್ಯ ಟ್ಯಾಬ್ಲೆಟ್ ನ ತಗೊಂಡು ಜೀವನ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ನಾವು ರೋಗಗಳಿಂದ ದೂರ ಆಗ್ಬೋದು, ಯಾವ ರೀತಿ ನಮ್ಮ ದುಡ್ಡು ನಮ್ಮ ಹತ್ರ ಉಳ್ಕೊಳತ್ತೆ, ಹಾಸ್ಪಿಟಲ್ಗೆ ಸುರಿಬೇಕಾಗಿಲ್ಲ ಅಂತ ನಾವು ಯೋಚಿಸಿದ್ರೆ, ಹೊಸ ಟ್ರೆಂಡ್ ಏನಲ್ಲ ಸಿರಿಧಾನ್ಯಗಳು, ನಮ್ಮ ಪೂರ್ವಿಕರು 1000 ವರ್ಷಗಳಿಂದ 4 ಮಳೆ ಬಂದ್ರೆ ಆರಾಮಾಗಿ ಬೆಳ್ಕೊಂಡು ತಿಂತಾ ಇದ್ದಂತ ದಿನನಿತ್ಯ ಆಹಾರ ಸಿರಿಧಾನ್ಯಗಳು. ಸೊ ಸಿರಿಧಾನ್ಯಗಳನ್ನ ಮನೆಗಳಿಗೆ ತಗೊಂಡ್ ಬನ್ನಿ, ಅಬಲ್ ಅಷ್ಟು ಜನ ರೋಗಿಗಳಾಗಿರ್ತಾರೆ, ಪ್ರತಿನಿತ್ಯ ಟ್ಯಾಬ್ಲೆಟ್ ನ ತಗೊಂಡು ಜೀವನ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ನಾವು ರೋಗಗಳಿಂದ ದೂರ ಆಗ್ಬೋದು, ಯಾವ ರೀತಿ ನಮ್ಮ ದುಡ್ಡು ನಮ್ಮ ಹತ್ರ ಉಳ್ಕೊಳತ್ತೆ, ಹಾಸ್ಪಿಟಲ್ಗೆ ಸುರಿಬೇಕಾಗಿಲ್ಲ ಅಂತ ನಾವು ಯೋಚಿಸಿದ್ರೆ, ಹೊಸ ಟ್ರೆಂಡ್ ಏನಲ್ಲ ಸಿರಿಧಾನ್ಯಗಳು, ನಮ್ಮ ಪೂರ್ವಿಕರು 1000 ವರ್ಷಗಳಿಂದ 4 ಮಳೆ ಬಂದ್ರೆ ಆರಾಮಾಗಿ ಬೆಳ್ಕೊಂಡು ತಿಂತಾ ಇದ್ದಂತ ದಿನನಿತ್ಯ ಆಹಾರ ಸಿರಿಧಾನ್ಯಗಳು. ಸೊ ಸಿರಿಧಾನ್ಯಗಳನ್ನ ಮನೆಗಳಿಗೆ ತಗೊಂಡು, ನಮ್ಮ ಪೂರ್ವಿಕರು 1000 ವರ್ಷಗಳಿಂದ 4 ಮಳೆ ಬಂದ್ರೆ ಆರಾಮಾಗಿ ಬೆಳ್ಕೊಂಡು ತಿಂತಾ ಇದ್ದಂತ ದಿನನಿತ್ಯ ಆಹಾರ ಸಿರಿಧಾನ್ಯಗಳು. ಸೊ ಸಿರಿಧಾನ್ಯಗಳನ್ನ ಮನೆಗಳಿಗೆ ತಗೊಂಡ್ ಬನ್ನಿ, ಅದನ್ನ ಬಳಸಿ, ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ, ನಮ್ಮ ದೇಶದ ರೈತರಿಗೆ ಸಹಾಯ ಮಾಡಿ.